ಪ್ರಸಾರ 7:35. ಆಕಾಶವಾಣಿ ಹಾಸನ 102.2 MHz. ಈಗ ವೇಳೆ ಸರಿಯಾಗಿ 6:50:10. ಈಗ ಕೇಳಿ ರೈತರಿಗಾಗಿ ಕಾರ್ಯಕ್ರಮ ಕೃಷಿರಂಗ. ಆತ್ಮೀಯ ರೈತ ಬಾಂಧವರೇ ಮತ್ತು ಪ್ರೀತಿಯ ಕೇಳುಗರೇ, ತಮಗೆಲ್ಲರಿಗೂ ಕೃಷಿರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ನಿವೃತ್ತ ಯೋಧನ ಸಮಗ್ರ ಕೃಷಿ ಬದುಕಿನ ಅನುಭವಗಳ ಕುರಿತು ಹಾಸನ ತಾಲೂಕು ಮುತ್ತತ್ತಿ ಗ್ರಾಮದ ಎಂಬಿ ತುಳಸಿರಾಮ್ ಅವರೊಂದಿಗೆ ಮಾತುಕತೆಯ ಅಂತಿಮ ಭಾಗ ಪ್ರಸಾರವಾಗಲಿದೆ. ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ರೈತ ಬಾಂಧವರೇ, ನಿನ್ನೆಯ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ನಿವೃತ್ತ ಯೋಧನ ಸಮಗ್ರ ಕೃಷಿ ಬದುಕಿನ ಅನುಭವ ಕುರಿತಂತೆ ಹಾಸನ ತಾಲೂಕು ಮುತ್ತತ್ತಿ ಗ್ರಾಮದ ಎಂಡಿ ತುಳಸಿರಾಮ್ ಅವರೊಂದಿಗಿನ ಮಾತುಕತೆಯ ಮೊದಲನೇ ಭಾಗವನ್ನ ಕೇಳ್ತಾ ಇದ್ರಿ. ಬನ್ನಿ, ಇಂದಿನ ಈ ಕಾರ್ಯಕ್ರಮದಲ್ಲಿ ಸಮಗ್ರ ಕೃಷಿ ಬದುಕಿನ ಅನುಭವ ಕುರಿತಂತೆ ಎಂಡಿ ತುಳಸಿರಾಮ್ ಅವರೊಂದಿಗಿನ ಮಾತುಕತೆಯ ಅಂತಿಮ ಭಾಗವನ್ನ ಕೇಳೋಣ. ಕಾಫಿ ಯಾವ ತಳಿ ಹಾಕೊಂಡಿದ್ದೀರಿ ಸರ್? ಕಾಫಿನ ನಾನು ಅರೇಬಿಕಾದಲ್ಲಿ ಒಂದು ಕಾವೇರಿ ಚಂದ್ರಗಿರಿ ಅಂತ ಇದೆ, ನಾನು ಚಂದ್ರಗಿರಿ ಚೂಸ್ ಮಾಡಿದೀನಿ. ಇವಾಗ ಬಿಡಿ ರೋಬೋಸ್ಟಾಗೂ ತುಂಬಾ ವ್ಯಾಲ್ಯೂ ಇದೆ. ತುಂಬಾ ಜಾಸ್ತಿ ಈಗ ಅದಕ್ಕಿಂತ ಒಂದು 100-200 ರೂಪಾಯಿ ಅರೇಬಿಕಿಂದ ಮುಂದೆ ಹೋಗಿದೆ ರೋಬೋಸ್ಟಾದ ರೇಟ್. ಅವಾಗ ಸರ್ ಅದಕ್ಕೂ ಇದಕ್ಕೂ 1,000-2,000 ಡಿಫ್ರೆನ್ಸ್ ಇರ್ತಾ ಇತ್ತು. ಇವಾಗ ಆ ಡಿಫ್ರೆನ್ಸ್ ಇಲ್ಲ, ಯಾವ ವ್ಯತ್ಯಾಸನೂ ಇಲ್ಲ. ಅದಕ್ಕೆ ಈಗ ನಾನೇನ್ ಮಾಡಿದೀನಿ, ಅರೇಬಿಕಾನೆ ಚಂದ್ರಗಿರಿ ಹಾಕಿದ್ದೀನಿ. ಚಂದ್ರಗಿರಿ ಹಾಕಿದಿರಿ. ಹಾಕಿ ಎಷ್ಟು ವರ್ಷ ಆಯ್ತು ಕಾಫಿ ಹಾಕಿ? ಸರ್ ನಾನು ಕಾಫಿ ಹಾಕಿ ಸುಮಾರು 7 ವರ್ಷ. 7 ವರ್ಷ ಆಯ್ತು. 2 ವರ್ಷದಿಂದಲೇ ಫಸಲು ಪ್ರಾರಂಭ ಆಯ್ತು. ಅದರ 2ನೇ ವರ್ಷದಲ್ಲಿ ಪ್ರಾರಂಭ ಆಯ್ತು, ಈಗ 5 ವರ್ಷದಿಂದ ಫಸಲು ಪಡ್ಕೊಳ್ತಾ ಇದ್ದೀನಿ. ಕಂಟಿನ್ಯೂ ಆಗಿ ಫಸಲು ಪಡಿತಾ ಇದ್ದೀನಿ. ಕಳೆದ ಸಾರಿ ಎಷ್ಟಾಯ್ತು? ಕಳೆದ ಸಲ ಸರ್ 100 ಚೀಲ ನಾನು, ಯಾಕಂದ್ರೆ ನಾನು ಸೈನಲ್ಲಿ ಇದ್ದಿದ್ದರಿಂದ ನನಗೆ ಲೇಬರ್ ಪ್ರಾಬ್ಲಮ್ ಇರೋದ್ರಿಂದ ಹಣ್ಣುಗಳನ್ನೇ ಕುಯಿಸಿ ಅದನ್ನ ಪಲ್ಪರ್ ಅಂತ ಮಾಡ್ತಾರಲ್ಲ, ಪಲ್ಪರ್ ಮಾಡ್ಸಕ್ ನನಗೆ ಸಮಯ ಸಿಗ್ಲಿಲ್ಲ. ಅದಕ್ಕೆ ಏನ್ ಮಾಡಿದೆ, ಸೀದಾ ಅದನ್ನ ಚೆರಿನೇ ಮಾಡ, ಚೆರಿ ಅಂದ್ರೆ ಕುಯಿಸ್ಬಿಟ್ಟು ಒಣಗಿಸೋದು, ಅದನ್ನೇ ಮಾಡಕ್ ಶುರು ಹೋದೆ. 100 ಚೀಲ ಕಾಫಿ ಆಗಿತ್ತು. ಪಲ್ಪರ್ ಮಾಡಿಸ್ಲಿಕ್ಕೆ ನಿಮ್ಗೆ ಅನುಕೂಲ ಇದೆಯಾ? ಇಲ್ಲ ಸರ್, ಈ ಕಡೆ ಯಾರು ಕಾಫಿ ಬೆಳೆದಲ್ಲೇ ಇರೋದ್ರಿಂದ ನಮ್ಮ ದುದ್ದ ಹೋಬಳಿಯಲ್ಲಿ ನಾನೇನ್ ಮಾಡ್ತಾ ಇದ್ದೀನಿ, ಅದನ್ನ ಈ ಆಲೂರಿಂದ ಆಚೆ ಪಾಳ್ಲೆ ಇದೆಯಲ್ಲ, ಪಾಳ್ಳೆ ಅದ್ರ ಯದ್ದುರ್ಗ ಕ್ರಾಸ್ ಅಲ್ಲಿ ಒಂದು ಪಲ್ಪರ್ ಮಿಷನ್ ಇದೆ, ಅಲ್ಲಿಗೆ ತಗೊಂಡೋಗಿ ಪಲ್ಪರ್ ಮಾಡ್ಸ್ಕೊಂಡು. ಹೌದು, ಅಲ್ಲಿಗೆ ತಗೊಂಡೋಗಿ ಪಲ್ಪರ್ ಮಾಡ್ಸ್ಕೊಂಡು ಮತ್ತೆ ಬೀಜ ತಂದು ಇಲ್ಲೇ ಒಣ ಹಾಕಿ ಅದನ್ನ ಸ್ಟಾಕ್ ಮಾಡ್ತೀವಿ. ಕಾಫಿಗೆ ಏನೇನ್ ಕೆಲಸ ಮಾಡ್ತೀರಾ? ಯಾಕೆ ಅಂತಂದ್ರೆ 3 ಎಕರೆನಲ್ಲಿ 100 ಚೀಲ ಬೆಳೆಯುವಂತದ್ದು ಅಂತಂದ್ರೆ ಒಳ್ಳೆ ಇಳುವರಿ ಅಂತ ಹೇಳಿ ಅನ್ಬಹುದು. ಏನೇನ್ ಕೆಲಸ ಮಾಡ್ತೀರಾ, ಏನ್ ಕೆಲಸ ಮಾಡಿದ್ರೆ ಕಾಫಿ ಇಳುವರಿ ಚೆನ್ನಾಗಿ ಬರುತ್ತೆ? ಸರ್ ನಾನು ಆಕ್ಚುಲಿ ತುಂಬಾ ಮನೆ ಗೊಬ್ಬರ ಕೊಟ್ಟಿಗೆ ಗೊಬ್ಬರ ನನಗೆ ಇಲ್ಲ, ನನಗೆ ಯಾಕಂದ್ರೆ ನಾವು ಯಾವ್ದೇ ದನಗಳನ್ನ ಸನಕಾರ ಆಗಿಲ್ಲ. ಅದು ಯಾವ್ದಕ್ಕೂ ಒಳ್ಳೇದು ಅಂದ್ರೆ ಕೊಟ್ಟಿಗೆ ಗೊಬ್ಬರನೇ ತುಂಬಾ ಒಳ್ಳೇದು. ನಾವು ಕಂಪೇರ್ ಟು ಎಲ್ಲಾ ಗೊಬ್ಬರಕ್ಕೂ ಹೋಲಿಸ್ಕೊಂಡ್ರೆ ಇಟ್ ಈಸ್ ದ ಬೆಸ್ಟ್. ಈಗೇನಾಗಿದೆ ಅಂದ್ರೆ ನನ್ನ ಹತ್ರ ಇಲ್ಲದಕ್ಕೆ ನಾವು ಪರ್ಯಾಪ್ತ ವ್ಯವಸ್ಥೆ ಅಂದ್ರೆ ಮಾಡಬೇಕು ಅಂದ್ರೆ ಈಗ ವಿಜಯ ಗ್ರಾಮೀಣ್ ಅಂತ ಬರುತ್ತೆ, ಎವರ್ ಗ್ರೀನ್ ಅಂತ ಬರುತ್ತೆ, ಈ ಸಾವಯವ ಗೊಬ್ಬರ ಅಂತ ಕೊಡ್ತಾರೆ, ಅವುಗಳನ್ನ ಬಳಸ್ತಾ ಇದ್ದೀನಿ. ಸಾವಯವ ಗೊಬ್ಬರಗಳು ಜಾಸ್ತಿ ಯೂಸ್ ಮಾಡ್ತಾ ಇದ್ದೀನಿ. ಮತ್ತೆ ಮೇಲ್ಗಡೆ ಟಾನಿಕ್ ಗಳಂತ ಬರುತ್ತೆ, ಕಾಯಿಗಳಿಗೆ ಟಾನಿಕ್ ಗಳು ಬಳಸೋದು. ಮತ್ತೆ ಮುಖ್ಯವಾಗಿ ನಾವು ಸುಣ್ಣ ಮತ್ತೆ ಮೈಲ್ ತುತ್ತು, ಇದು ಕಾಫಿಗೆ ನಿಮ್ಗೆ ಬಹುಮುಖ್ಯ. ಕಾಫಿ ಮತ್ತೆ ಮೆಣಸಿಗೆ ಇದನ್ನ ವರ್ಷದಲ್ಲಿ 2-3 ಸಲ ಹೊಡಿಲೇಬೇಕು. ಅದ್ರ ಜೊತೆಗೆ ಗ್ರೋ ಅಪ್ ಆಗಕ್ಕೆ ಅಂತ ಅದು ಇದು ಟಾನಿಕ್ ಗಳು, ಮೆನೂರ್ ಗೊಬ್ಬರಗಳು ಬರ್ತಾ ಇದ್ವಿ, ಅವನ್ನ ಯೂಸ್ ಮಾಡ್ತಾ ಇದ್ದೀನಿ. ಮತ್ತೆ ಈ ರಾಕ್ ಅಂತ ಬರುತ್ತೆ, ಮತ್ತೆ ಪೊಟಾಶು ಅವೆಲ್ಲ ಮತ್ತೆ ವರ್ಷದ 3 ಸಲ ಕೊಟ್ಟಾಗ ಎಲ್ಲ ವಿವಿಧವಾದ ಗೊಬ್ಬರಗಳು ಕೊಡ್ತಾ ಇದ್ದೀನಿ ನಾನು. ಒಂದೇ ತರದ ಗೊಬ್ಬರ ಕೊಡ್ತಾ ಇಲ್ಲ, ಬೇರೆ ಬೇರೆ ಗೊಬ್ಬರ, ಯಾಕಂದ್ರೆ ಯಾವ್ದ್ರಲ್ಲಿ ಯಾವ ತರ ಅಂಶ ಅದಕ್ಕೆ ಬೇಕಾಗಿರೋದು ನನಗೆ ಗೊತ್ತಿಲ್ಲ. ಅದಕ್ಕೆ ಎಲ್ಲಾ ರೀತಿ ಯೂರಿಯಾ ಇಂದ ಹಿಡಿದು ಪೊಟಾಶಿಂದ ಹಿಡಿದು ರಾಕ್ ಅಲ್ಲಿ ರಾಕ್ ಸಲ್ಫೇಟ್ ಇರುತ್ತೆ, ಮತ್ತೆ ಅಮೋನಿಯಾ ಬೇಕು ಅಂದ್ರೆ ನಿಮ್ಗೆ ಯೂರಿಯಾದಲ್ಲಿ ಇರುತ್ತೆ, ಇವೆಲ್ಲ ಸೇರಿಸಿ ಕೊಡೋದ್ರಿಂದ ಮಿಶ್ರ ಗೊಬ್ಬರ ಕೊಟ್ಟರು ತುಂಬಾ ಚೆನ್ನಾಗಿ ಬರುತ್ತೆ. ನಾನು ಅದೇ ರೀತಿ ಮಾಡ್ತಾ ಇದ್ದೀನಿ. ಕಾಫಿಗೆ ಇದಷ್ಟೇ ಅಲ್ಲದೆ ಇನ್ನೂ ಬೇರೆ ಬೇರೆ ಕೆಲಸಗಳಿರುತ್ತೆ. ಈಗ ಉದಾಹರಣೆಗೆ ಹೇಳಬೇಕು ಅಂತ ಹೇಳಿದ್ರೆ ಮರಗಪಾತನ್ನ ಪ್ರತಿ ವರ್ಷನೂ ಕೂಡ ಮಾಡಿಸಬೇಕಾಗುತ್ತೆ, ಆಮೇಲೆ ಅದರದ್ದು ಕಳೆಯನ್ನ ಅವಾಗವಾಗ ತೆಗೆಸ್ತಾ ಇರಬೇಕಾಗುತ್ತೆ. ಹಿಂಗೆ ಬೇರೆ ಬೇರೆ ಬೇರೆ ಬೇರೆ ತರದ ಕೆಲಸಗಳು ಇದ್ದೇ ಇರುತ್ತೆ. ನೀವಾಗಲೇ ಹೇಳಿದಂಗೆ ಕಸಿ ಮಾಡಿಸಬೇಕಾಗುತ್ತೆ. ಇದಕ್ಕೆಲ್ಲ ಜನ ನಿಮಗೆ ಸಫಿಶಿಯಂಟ್ ಆಗಿ ಸಿಗ್ತಾರ? ಯಾವ್ಯಾವಾಗ ಈ ಕೆಲಸಗಳನ್ನ ಮಾಡ್ತೀರ? ಇಲ್ಲ ಸರ್, ಈಗ ಸಫಿಶಿಯಂಟ್ ಆಗಿ ನನಗೆ ಯಾವ ಕಡೆ ಸಕಲೇಶ್ವರದ ಕಡೆ ಜನರಿಗೆ ಎಷ್ಟು ಅದ್ರ ಬಗ್ಗೆ ನಾಲೆಡ್ಜ್ ಇದೆಯೋ ಅಷ್ಟು ನಾಲೆಡ್ಜ್ ನಮ್ಮ ಕಡೆ ಜನಕ್ಕಿಲ್ಲ. ಪ್ರತಿಯೊಂದನ್ನು ನಾನು ಅಲ್ಲೋಗಿ ನೋಡಿ ಅವ್ರ ಹತ್ರ ಹೇಳಿಸ್ಕೊಂಡ್ಬಂದು ಮತ್ತೆ ಇಲ್ಲಿ ನನ್ನ ಜನ ಯಾರು ಬರ್ತಾರೆ ಲೇಬರ್ಗಳು, ಅವ್ರಿಗೆ ನಾನು ಹೇಳ್ಕೊಡ್ಬೇಕಾಗುತ್ತೆ ಈ ತರ ಮಾಡಿ ಈ ತರ ಮಾಡಿ. ಏನೋ ಕಮ್ಗುಡಿ ಅಂತ ಬರುತ್ತೆ, ಚಿಗುರು ಬರುತ್ತೆ ಅದರಲ್ಲಿ, ಅದು ವರ್ಷಕ್ಕೆ 3-4 ಸಲ ತೆಗಿಸ್ಲೇಬೇಕು. ಮತ್ತೆ ಸೋತ್ರಕ್ಕೆ ಅಂತ ಇರುತ್ತೆ, ಸೋತ್ರಕ್ಕೆ ಕರೆಕ್ಟ್ ಆಗಿ ಪ್ಲಮ್ಬಿಂಗ್ ಮಾಡ್ಲೇಬೇಕು, ವೇಸ್ಟ್ ಆಗುತ್ತೆ ಅದು. ಸುಮ್ನೆ ಅದಕ್ಕೆ ಎಷ್ಟು ಜೀವ ಕೊಡ್ಬೇಕು ಅಷ್ಟು ಕೊಡಕ್ಕಾಗಲ್ಲ, ಮತ್ತೆ ಕಾಯಿಗಳು ದಪ್ಪ ಆಗಲ್ಲ. ಲೇಬರ್ಗಳಿಗೆ ಗೊತ್ತಿಲ್ಲ, ಬಟ್ ನಾನು ಅಲ್ಲಿಂದ ಕಲ್ತ್ಕೊಂಡ್ಬಂದು ಹೇಳಿಸಿ ಇವ್ರಿಗೆ ಸ್ವಲ್ಪ ಮಾಡಿಸ್ತಾ. ಈಗ ರಿಟೈರ್ಡ್ ಆಗಿದೆ ನಂದು, ರಿಟೈರ್ಡ್ ಆದ್ಮೇಲೆ ಸ್ವಲ್ಪ ಜಾಸ್ತಿ ಹೊತ್ತು ನಾನು ಅದ್ ಕಡೆಗೆ ಇಂಟ್ರೆಸ್ಟ್ ತೋರಿಸಿದ್ರೆ ಅಲ್ಲಿಂದ ನಾನು ಎಲ್ಲ ಕಲ್ತು ಇಲ್ಲಿ ಲೇಬರ್ಗೆ ಒಂದ್ಸಲ ಹೇಳ್ಕೊಟ್ರೆ ಆಮೇಲೆ ಇವರು ಶುರು ಮಾಡ್ತಾರೆ. ನನಗೂ ಬಹಳ ಇಷ್ಟ ಇದೆ. ನಮ್ಮ ದುದೋಬಳಿಲಿ ಎಲ್ಲ ಹೇಳ್ತಾರೆ, ಮೊದಲೆಲ್ಲ ಬರ್ಗಾಡು ಬರ್ಗಾಡು ಅನ್ನೋರು, ಇಲ್ಲಿವರೆಗೂ ನಾವು ಬೋರ್ವೆಲ್ಗಳ ವ್ಯವಸ್ಥೆ ಇರಲಿಲ್ಲ, ಅಲ್ಲಿವರೆಗೂ ನಮ್ಮ ಹೋಬಳಿನ ಬರ್ಗಾಡು ಮೂಡ್ಸೀಮೆ ಬರ್ಗಾಡು ಏನು ಬೆಳೆಯಕ್ಕಾಗಲ್ಲ ಅನ್ನೋರು, ಬಯಲ್ಸೀಮೆ ಬಯಲ್ಸೀಮೆ ಅಂತ ಹೇಳೋರು. ಯಾಕೆಂದ್ರೆ ಅದನ್ನ ಮಲ್ನಾಡು ಅನ್ನೋರು, ಇದನ್ನ ಬಯಲ್ಸೀಮೆ ಅನ್ನೋರು. ಈಗ ನನಗೇನ ಅನ್ಸ್ತಂದ್ರೆ ಈಗ ನಾವು ಅವ್ರಿಗಿಂತ ಜಾಸ್ತಿ ಅಂದ್ರೆ ಮಲ್ನಾಡು ಅವ್ರಿಗಿಂತ ಜಾಸ್ತಿ ಇಲ್ಲಿ ಕ್ರಾಪ್ ತೆಗೆದು ತೋರಿಸಬಹುದು, ನಾವು ಇದನ್ನ ಮಲ್ನಾಡ್ ಮಾಡಬಹುದು. ಎಲ್ಲಿವರೆಗೂ ಮರ ಹಾಕೋದಿಲ್ವೋ ಅಲ್ಲಿವರೆಗೂ ಮಲ್ನಾಡ್ ಆಗಲ್ಲ. ಮರ ಇದ್ರೆ ಮಾತ್ರ ಮಲ್ನಾಡು, ಮರ ಇದ್ರೆ ಮಾತ್ರ ಮಳೆ ಆಗೋದು. ಈಗ ನಾವೆಲ್ಲ ಮರ ಎಲ್ಲರೂ ನಂತರನೇ ನಾನೇನ್ ಮಾಡಿದೀನಿ ಅದನ್ನ ಎಲ್ಲ ನಮ್ಮ ರೈತರು ಮಾಡಿದ್ರು ಕೂಡ ನಾವು ಅವ್ರಿಗೇನು ಕಡಿಮೆ ಇಲ್ಲ ಆ ಕಡೆ ಸೈಡ್ ಅವ್ರಿಗೆ ಅನ್ನೋದು ತೋರಿಸ್ಕೊಡ್ಬೋದು ಅನ್ನೋದು ನನ್ನ ಆಸೆ ಇದೆ. ನೀರಾವರಿ ಸೌಲಭ್ಯ ಹೇಗೆ ಮಾಡ್ಕೊಂಡಿದ್ರಿ? ನೀರಾವರಿ ಸೌಲಭ್ಯ ನಾನು ಹನಿ ನೀರಾವರಿ, ಯಾಕೆಂದ್ರೆ ಮೇನ್ ಉದ್ದೇಶ ಬಂದು ನೀರು ವೇಸ್ಟ್ ಮಾಡಬಾರ್ದು, ನೀರು ಬಹುಮುಖ್ಯ. ನೀರು ವೇಸ್ಟ್ ಮಾಡಬಾರ್ದು ಅಂತಾನೆ ನಾನು ಆಕ್ಚುಲಿ ಪ್ರತಿಯೊಂದು ಗಿಡಕ್ಕೂ ನಾನು ಡ್ರಿಪ್ ಮಾಡಿಸಿದ್ದೀನಿ. ಪ್ರತಿಯೊಂದು ಗಿಡಕ್ಕೆ ಡ್ರಿಪ್ ಇಂದ್ರೆ ದಿನಕ್ಕೆ 7-8 ಲೀಟರ್ ಒಂದು ಗಿಡಕ್ಕೆ ನಾನು ನೀರು ಕೊಟ್ಟರೆ ಬೇಸಿಗೆ ಕಾಲದಲ್ಲಿ ಇಳ್ತಾ ಇದ್ದೀನಿ, ಕೊಟ್ಟರೆ ನನಗೆ ಇಡೀ 2 ಎಕರೆ ಜಮೀನನ್ನು ನಾನು ಒಂದೇ ದಿವಸದಲ್ಲಿ ನೆನೆಸಬಹುದು. ಅದೇ ನೀವು ಆಯಿ ನೀರು ಅಂತ ಆಸ್ತಾರೆ, ತುಂಬಾ ವೇಸ್ಟ್ ರೈತರು ಮಾಡ್ತಾರ ತಪ್ಪು. ನಾನು ತುಂಬಾ ಜನಕ್ಕೆ ಇದನ್ನ ಸಜೆಸ್ಟ್ ಮಾಡ್ತೀನಿ, ದಯವಿಟ್ಟು ರೈತರು ಹನಿ ನೀರಾವರಿಗೆ ನೀವು ಪ್ರಾಮುಖ್ಯತೆ ಕೊಡಿ, ಆಯಿ ನೀರಿಗೆ ಪ್ರಾಮುಖ್ಯತೆ ಕೊಡ್ಲೇಬೇಡಿ. ನೀವು ಎಷ್ಟು ಆಯಿ ನೀರು ಹಾಯಿಸ್ತಿರೋ ಅಷ್ಟು ನಿಮ್ಗೆ ಬೋರ್ವೆಲ್ ಇಂದ ನೀರು ವೇಸ್ಟು, ನಿಮಗೂ ಕೆಲಸ. ಯಾಕಂದ್ರೆ 24 ಗಂಟೆ ಮನುಷ್ಯ ಒಬ್ಬ ನಿಂತ್ಕೊಳ್ಳೇಬೇಕು, ಎಲ್ಲಿವರೆಗೂ ಕರೆಂಟ್ ಇರುತ್ತೆ ಪಂಪ್ ಸೆಟ್ ಅಲ್ಲಿ ಅಲ್ಲಿವರೆಗೂ ನೀರು ಬಿಡಬೇಕು ಅಂದ್ರೆ ಆ ಮನುಷ್ಯ ಗುದ್ದಲಿ ಇಟ್ಕೊಂಡು ನಿಂತ್ಕೊಳ್ಳೇಬೇಕು, ಅದು ತಪ್ಪು. ಅದು ಆಕ್ಚುಲಿ ನಾವು ಏನೇ ಬೆಳೆ ಮಾಡಿದ್ರು ಕೂಡ ಅದು ಡ್ರಿಪ್ ಮೂಲಕನೇ ಕೊಡಬೇಕು, ಮತ್ತೆ ಟ್ರಿಪ್ ಮೂಲಕನೇ ನಾವು ಜಾಸ್ತಿ ಬೆಳೆ ಅಂತೇನೋ ಪರ್ಮನೆಂಟ್ ಬೆಳೆ. ಈಗ ರಾಗಿ ಗೋಧಿ ಇದಕ್ಕೆಲ್ಲ ಮಾಡಕ್ಕಾಗಲ್ಲ. ಏನು ತೋಟಗಾರಿಕೆ ಬೆಳೆಗಳು, ತೋಟಗಾರಿಕೆ ಬೆಳೆ ಏನಿದೆ ಅದಕ್ಕೆ ದಯವಿಟ್ಟು ನೀರು ಹಾಯಿಸ್ಬಿಡಿ. ಇವರೆಲ್ಲ ಏನ್ ಮಾಡ್ತಾರೆ ಅಂದ್ರೆ 50 ಅಡಿಕೆ ಮರ ಐತೆ ಹತ್ಕುಂಟೆಲಿ ಅಂದ್ರೆ ಇಡೀ ಹತ್ಕುಂಟೆಗೆ ಒಂದೇ ಸಲ ನೀರು ಕಟ್ಟು ಬಿಡ್ತಾರೆ, ತುಂಬಾ ತಪ್ಪು ಸರ್ ಅದು. ಅದರಿಂದ ಕಳೆನೂ ಬೆಳೆಯುತ್ತೆ ನಿಮ್ ಜಮೀನಲ್ಲಿ, ಅದರಿಂದ ನೀರು ವೇಸ್ಟ್ ಆಗುತ್ತೆ, ನಿಮ್ ಕರೆಂಟು ವೇಸ್ಟ್ ಆಗುತ್ತೆ. ಈಗ ಕರ್ನಾಟಕ ಸರ್ಕಾರದಿಂದ ಕರೆಂಟ್ಗೆ ದುಡ್ಡಿಲ್ಲ ಅಂದ್ರೆ ನಾವು ಯಾವ್ದೋ ಜಮೀನಿಗೆ ಕರೆಂಟ್ ಬೋರ್ವೆಲ್ ಸ್ಟಾರ್ಟ್ ಮಾಡ್ತೀವಿ ಅಂದ್ರೆ ಯಾವ್ದೇ ರೀತಿ ಚಾರ್ಜ್ ಗಳಾಗ್ತಾ ಇಲ್ಲ. ಅದೇ ನೀವು ಬೇರೆ ಸ್ಟೇಟ್ ಗಳಾದ ರಾಜ್ಯಗಳಲ್ಲಾದ್ರೆ ಸರ್ ಒಬ್ಬ ರೈತನಿಗೆ ತಿಂಗಳಿಗೆ 10,000 ಕರೆಂಟ್ ಚಾರ್ಜ್ ಬರುತ್ತೆ ರಾಜಸ್ಥಾನದಲ್ಲಿ, ಯುಪಿ ರಾಜಸ್ಥಾನದಲ್ಲಿ ಎಲ್ಲಾ ಮೀಟರ್ ಅಳವಡಿಸೋರೆ 10,000 ಅವ್ನ ರಾಗಿನಾರು ಬೆಳಿಲಿ ಗೋಧಿನಾರು ಬೆಳಿಲಿ ಅವ್ನ್ ನೀರು ಹಾಯಿಸ್ತಾ ಜಮೀನಿಗೆ ಅಂದ್ರೆ 10,000 ಕರೆಂಟ್ ಚಾರ್ಜ್ ಕೊಡ್ತಾರೆ. ಬಟ್ ನಮ್ ಕಡೆ ಸರ್ ವಿತೌಟ್ ಎನಿ ಚಾರ್ಜಸ್ ಆಫ್ ಎಲೆಕ್ಟ್ರಿಸಿಟಿ, ತುಂಬಾ ಅನುಕೂಲ ಆಗಿದೆ. ಇದರಿಂದ ನಮ್ ರೈತರು ಬಹಳ ಮುಂದೆ ಬರಕ್ ಸಾಧ್ಯ ಆಗಿದೆ. ಅದೇ ನೀವು 10,000 ಕಟ್ಟಬೇಕು ಅಂದ್ರೆ ಯಾವ ರೈತನು ರೈತರ ಕೆಲಸ ಮಾಡಕ್ಕೆ ಹೋಗೋದಿಲ್ಲ, ಆಗಲ್ಲ, ಕಟ್ಟಕ್ಕಾಗಲ್ಲ. ಆದಾಯ ಬರ್ಬೇಕು. ಅದಕ್ಕೆ ಏನ್ ಮಾಡ್ತಾವ್ರೆ, ನೀರು ಆಯಿ ನೀರು ಹಾಯಿಸ್ಬಿಟ್ಟು ಕಟ್ಟು ಬಿಡ್ತಾರೆ ಜಮೀನಿಗೆ. 50 ಗಿಡ ಅಡಕೆ ಸೋಸಿ ಇದ್ರೆ ಇಡೀ 4-5 ಗಂಟೆ ನೀರು ಕಟ್ಬಿಡ್ತಾರೆ, ಬಹಳ ತಪ್ಪು ಅದು. ಇದರಿಂದ ಎಲ್ಲರಿಗೂ ಲಾಸ್. ನೋಡಿ, ಅಲ್ಲಿ ನೀರು ಪೋಲ್ ಆಗುತ್ತೆ, ಹೌದು, ಜೊತೆಗೆ ವಿದ್ಯುತ್ ಕೂಡ ಪೋಲ್ ಆಗುತ್ತೆ. ನೀವು ಎಷ್ಟು ಕೊಳವೆ ಬಾವಿಗಳು ಮಾಡ್ಕೊಂಡಿದ್ರಿ? ಸರ್ ನಾನು ಆಕ್ಚುಲಿ ನಂದೊಂದು 6 ಬೋರ್ವೆಲ್ ಕೊರ್ಸಿದ್ದೆ, ಈಗ ತಾತ್ಕಾಲಿಕ ನಾನು 2 ಮಾತ್ರ ಓಡಿಸ್ತಾ ಇದ್ದೀನಿ. 2 ಚೆನ್ನಾಗಿ ನೀರು ಬರುತ್ತೆ? ಬರುತ್ತೆ ಸರ್, ತುಂಬಾ ಚೆನ್ನಾಗಿ ನೀರು ಬರುತ್ತೆ. ಅದನ್ನ ಯೂಸ್ ಮಾಡ್ತಾ ಇರೋದು ನಾನು ಒಂದೇನೆ, ಇನ್ನೊಂದು ಯೂಸ್ ಮಾಡ್ತಾ ಇಲ್ಲ. ನೀವು ಮೊದಲು ಹಾಯಿ ನೀರು ಮಾಡ್ತಿದ್ರ ಅಥವಾ ಮೊದಲಿಂದ ಕೂಡ? ಹಾಯಿ ನೀರು ಯಾವಾಗಲೂ ಮಾಡಿಲ್ಲ. ನಾನು ಯಾವಾಗ ತೋಟ ಬೆಳೆ ಶುರು ಮಾಡಿದೆ ಸ್ಟಾರ್ಟಿಂಗ್ ಇಂದನೇ ನಾನು ಹನಿ ನೀರಾವರಿಗೆ ಡಿಪೆಂಡ್ ಆಗ್ಬಿಟ್ಟೆ. ಈ ತುಂಬಾ ಜನ ಸಮಸ್ಯೆ ಏನು ಅಂತ ಅಂದ್ರೆ, ಹನಿ ನೀರಾವರಿದು ನಿರ್ವಹಣೆ ಮಾಡಬೇಕು, ಅದು ಮಾಡಕ್ಕಾಗದನ್ನ ಎಲ್ಲೋ ಕಟ್ಕತ್ತು ಅಂತ ಇನ್ನೊಂದಾಯ್ತು ಅಂತ ಹೇಳಿ ಅದ್ರ ಸವಾಸನೆ ಬೇಡ ಅಂತ ಅನ್ಕೊಂಡು ಇದ್ ಮಾಡ್ಬಿಡ್ತಾರೆ. ನೀವು ಹೇಗೆ ನಿರ್ವಹಣೆಯನ್ನ ಮಾಡ್ತಾ ಇದ್ರಿ? ನಿರ್ವಹಣೆ ಏನು ಇಲ್ಲ ಸರ್, ಅದು ತಪ್ಪು. ಅದು ಬಾವಿಯಲ್ಲಿ ಏನೋ ಶಿಲ್ಟ್ ಜಾಸ್ತಿ ಇರುತ್ತೆ, ಅಂತ ಬಾವಿಗಳಲ್ಲಿ ಮಾತ್ರ ಆ ಸಮಸ್ಯೆ ಬರುತ್ತೆ. ಶಿಲ್ಟ್ ಬರ್ತಾ ಇದೆ, ನನ್ನ ಬಾವಿಲಿ ಹಂಗಾಗ್ತಾ ಇದೆ, ಅದರಲ್ಲೂ ವ್ಯವಸ್ಥೆಗಳು ತುಂಬಾ ಡ್ರಿಪ್ಗಳಿದೆಯಲ್ಲ, ಅದರ ಒಂದು ಒಳಗಡೆ ಏನಂತಾರ ಅದು ಜಾಲಿ ಬರುತ್ತಲ್ಲ, ಜಾಲಿಗೆ ಪರದೆ ಅದೊಳಗಿರುತ್ತೆ, ಅದನ್ನ ತೆಗೆದು ಬಿಟ್ರೆ ಸಾಕು ಸರ್, ಅದನ್ನ ಹಾಕದ್ ಬೇಡ, ಸೀದಾ ಡ್ರಿಪ್ ಹಾಕ್ಬಿಟ್ಬಿಡೋದು. ಆ ಜಾಲಿ ಹಾಕಿದ್ರೆ ಮಾತ್ರ ಅದ್ರಲ್ಲಿ ಬಂದು ಶಿಲ್ಟ್ ಕಟ್ಕೊಂಡು ಆಮೇಲೆ ನಿರ್ವಹಣೆ ಮಾಡೋದು ಕಷ್ಟ ಆಗುತ್ತೆ, ನೀರು ಹನಿಯಲ್ಲ ಅಂತ ಹೇಳ್ತಾರೆ. ಬಟ್ ಆ ಜಾಲಿ ತೆಗೆದ್ಬಿಟ್ರೆ ಆರಾಮಾಗಿ ನೀರು ಹೋಗ್ತಾ ಇದೆ ಸರ್. ನಾನು ಅದೇ ತರ ಮಾಡಿದ್ದೇನೆ. ಎಷ್ಟು ವರ್ಷ ಆಯ್ತು ನೀವು ಹನಿ ನೀರಾವರಿ ಸೌಲಭ್ಯ ಮಾಡ್ಕೊಂಡು? ಸರ್ ಆಯ್ತು 10 ವರ್ಷ ಆಯ್ತು. 10 ವರ್ಷ ಆಯ್ತು. 10 ವರ್ಷದಿಂದ ಚೆನ್ನಾಗಿದೆ. ಹೌದು, ಇವತ್ತು ಎಲ್ಲಾ ಗಿಡಕ್ಕೂ ನೀರು ಹೋಗುತ್ತೆ, ಸಮರ್ಪಕವಾಗಿ ಹೋಗುತ್ತೆ. ಎಲ್ಲಾ ಗಿಡಕ್ಕೆ 100% ಹೋಗಲಿ 80% ಅಂತ ಚೆನ್ನಾಗಿರುತ್ತೆ, ಇನ್ನೊಂದು 20% ಆದ್ರೆ ನಾವು ಅದನ್ನ ರೀಪ್ಲೇಸ್ ಮಾಡ್ಲೇಬೇಕು. ನೋಡ್ತಾ ಇರಬೇಕು, ನೀರು ಉಳಿಸಬೇಕು, ಕರೆಂಟ್ ಉಳಿಸಬೇಕು ಅಂತ ಅಂದ್ರೆ ಅಷ್ಟಾರು ನಾವು ಮಾಡ್ಲೇಬೇಕು. ಹೌದು ಹೌದು ಅಲ್ವಾ. ಅದನ್ನು ಮಾಡಲ್ಲ ಅಂತ ಅನ್ಕೊಂಡು ನಾವು ಹಾಯ್ ನೀರು ಅಂತ ಹೋದ್ರೆ ಮುಂದಿನ ದಿವಸಗಳಲ್ಲಿ ಅದರ ಪರಿಣಾಮವನ್ನ ಖಂಡಿತವಾಗಿಯೂ ನಾನು ನೀವು ಎಲ್ಲರೂ ಕೂಡ ಎದುರಿಸಬೇಕಾಗುತ್ತೆ. ಅಂತ ಒಂದು ಪರಿಸ್ಥಿತಿ ಬರುವಂತದ್ದು ಬೇಡ ಅಂತ ಹೇಳಿ. ಮೆಣಸು ಎಷ್ಟು ವರ್ಷ ಇತ್ತು ನಿಮ್ಮ ತೋಟದಲ್ಲಿ? ಸರ್ ಅದು ನಾವು ಸುಮಾರು 10 ವರ್ಷಗಳಿಂದ ನಾನು ಯಾವಾಗ ಕಾಫಿ ಹಾಕಿದ್ನೋ ಅದೇ ವರ್ಷ ಮೆಣಸು ಕೂಡ ಹಾಕಿದ್ದೆ. ಬಟ್ ಮೆಣಸು ಒಂದು 3-4 ವರ್ಷದೊಳಗೆ ಒಂದ್ಸಲ ರೋಗ ಬಂದ್ಬಿಡ್ತು ಸರ್. ಇಡೀ ಸಕಲೇಶ್ವರಗಳ ತೋಟಗಳಲ್ಲೂ ಕೂಡ ರೋಗ ಕಾಣಿಸ್ಕತ್ತು. ಹಳದಿ ಕಲರ್ ಹಳದಿ ರೋಗ, ಬೇರು ಕೊಳೆ ರೋಗ, ಹಳದಿ ರೋಗ ಅಂತ ಬಂದ್ರೆ ಸರ್ ಅದು ಬಂದ ಮೇಲೆ ನೀವು ಯಾವುದೇ ಔಷಧಿ ಯಾವುದೇ ಗೊಬ್ಬರಗಳು ಯೂಸ್ ಮಾಡಿದ್ರು ಕೂಡ ಅದನ್ನು ಉಳಿಸ್ಕೊಳಕ್ ಆಗದೇ ಇರೋ ತರ ರೋಗ ಅದು ಸರ್. ನನ್ನ ತೋಟ ಅಲ್ಲ, ನೀವು ಎಲ್ಲೇ ಹೋಗಿ ಮಲೆನಾಡ್ ಸೈಡ್ ಅಲ್ಲಿ ಅಲ್ಲೂ ಕೂಡ ಇದೇ ರೋಗನ ಅವರು ಅನುಭವಿಸ್ತಾ ಇದಾರೆ. ಇದಕ್ಕೆ ಪರ್ಮನೆಂಟ್ ಆ ಸೊಲ್ಯೂಷನ್ ಇನ್ನೂ ಸಿಕ್ಕೇ ಇಲ್ಲ. ಇದಕ್ಕೆ ಯಾವ ತೋಟಗಾರಿಕೆ ಇಲಾಖೆಯಿಂದನು ಇದ್ರ ಬಗ್ಗೆ ಮಾಡ್ತಾ ಇದಾರೆ, ರಿಸರ್ಚ್ ಮಾಡಿದ್ದಾರೆ. ಬಟ್ 100% ಸಕ್ಸಸ್ ಇನ್ನೂ ಕಂಡಿಲ್ಲ ಸರ್ ಆ ರೋಗಕ್ಕೆ. ಅದಕ್ಕೆ ಈಗ ಮೆಣಸಿಗೆಲ್ಲ ತುಂಬಾ ದುಬಾರಿ ಆಗ್ತಾ ಇದೆ ಮೆಣಸು. ಈಗ ಏನು 200 ಬಳ್ಳಿ ಇದೆ ಅಂತ ಹೇಳಿದ್ರೆ ಅವು ಚೆನ್ನಾಗಿ ಫಸಲು ಕೊಡ್ತಾ ಇದಾವೆ? ಹೌದು ಸರ್, ಅದು ರೋಗ ಬಂದು ಹೋದ್ಮೇಲೆ ಉಳಿದಿರೋ ಗಿಡಗಳು ಚೆನ್ನಾಗಿ ಫಸಲು ಇದೆ ಸರ್. ಎಷ್ಟಾಯ್ತು ಮೆಣಸು ಸರ್? ಒಂದು ನಂದು 100 ಬಳ್ಳಿಗೆ ಒಂದು 1.5 ಕ್ವಿಂಟಾಲ್ವರೆಗೂ ಸಿಗ್ತಾ ಇದೆ ಮೆಣಸಾಯ್ತು. ಮೆಣಸಾಯ್ತು, ಅದಕ್ಕೂ ಒಳ್ಳೆ ಬೆಲೆ ಇದೆ ಅಲ್ವಾ? ಹೌದು ಸರ್, ತುಂಬಾ ಬೆಲೆ ಇದೆ. ಈ ಸಲ ಸರ್ ಕಾಫಿಗೂ ಕೂಡ ಬೆಲೆ ಇದೆ, ಮೆಣಸಿಗೂ ಕೂಡ ಬೆಲೆ ಇದೆ. ಕಾಫಿ ಮತ್ತೆ ಮೆಣಸನ್ನ ನೀವು ಹಾಸನದಲ್ಲಿ ದುದ್ದದಲ್ಲಿ ಮಾರಾಟ ಮಾಡಕ್ ಆಗಲ್ಲ, ಹಾಗಾಗಿ ಎಲ್ಲಿ ಮಾರಾಟ ಮಾಡ್ತೀರಿ ಸರ್? ಮಾರಾಟ ಮಾಡೋಣ ಸಕಲೇಶ್ವರದಲ್ಲಿ. ಸಕಲೇಶ್ವರದಲ್ಲಿ ನನಗೆ ಯಾರು ಇದನ್ನ ಗಿಡಗಳೆಲ್ಲ ಕೊಟ್ಟಿದ್ರು ಅವರೇ ಕೊಂಡ್ಕೋತಾರೆ, ಅವರೇ ಖರೀದಿ ಮಾಡ್ತಾರೆ. ನಾನು ಎಲ್ಲ ರೆಡಿ ಮಾಡಿ ಫೋನ್ ಮಾಡಿದ್ರೆ ಅವರೇ ಅವರನ್ನ ವಾಹನ ಕಳಿಸ್ಬಿಟ್ಟು ಇಲ್ಲಿಂದಾನೆ ಕಲೆಕ್ಟ್ ಮಾಡಿಸ್ಕೋತಾರೆ. ಸುಮ್ನೆ ಫೋನ್ ಅಲ್ಲಿ ವ್ಯವಹಾರ, ಬ್ಯಾಂಕಿಗೆ ಅಕೌಂಟ್ಗೆ ದುಡ್ಡು ಹಾಕ್ತಾರೆ. ನೀವು ಎಲ್ಲಿ ಇದು ಗಿಡಗಳನ್ನ ಖರೀದಿ ಮಾಡಿದ್ರು ಅವ್ರ ಜೊತೆ ಸಂಪರ್ಕ ಇಟ್ಕೊಂಡು? ಹೌದು ಸರ್, ಈಗಲೂ 1 ವರ್ಷ ಆಗಿದೆ, ಈಗಲೂ ಎಲ್ಲಾ ಟೈಮಲ್ಲೂ ಮಾತಾಡ್ತಾ ಇರ್ತೀನಿ ಅವ್ರ ಜೊತೆ ಸಂಪರ್ಕ. ಎಲ್ಲಾ ತರದ ಸಲಹೆಗಳನ್ನು ನೀಟಾಗಿ ಕೊಡ್ತಾರೆ. ನಮ್ ರಿಲೇಷನ್ ಕೂಡ ಹೌದು, ಅದರಿಂದ ಯಾವಾಗ್ಲೂ ಸಂಪರ್ಕದಲ್ಲಿ ಇದ್ನಲ್ಲ. ಅವರ ಇದ್ರ ಮೇಲೆ ಪ್ರೋತ್ಸಾಹದ ಮೇಲೆ ನಾನು, ಇಲ್ಲಾಂದ್ರೆ ನನ್ನ ಸ್ನೇಹಿತರಿದ್ದಾರೆ ಗಿರೀಶ್ ಪಾಟೀಲ್ ಅಂತ, ಅವರು ಕೂಡ ಸ್ವಲ್ಪ ಕಾಫಿ ಎಲ್ಲ ಅದ್ರ ಬಗ್ಗೆ ತುಂಬಾ ನಾಲೆಡ್ಜ್ ಇದೆ ಅವ್ರಿಗೆ, ಅವ್ರನ್ನ ಕೇಳಿ ಕೇಳಿ ತಿಳ್ಕೊತಾ ಇರ್ತೀನಿ. ಅಡಿಕೆಯನ್ನು ಕೂಡ ಹಾಕಿದ್ರಲ್ಲ ತೋಟದಲ್ಲಿ? ಹೌದು ಸರ್. ಎಷ್ಟು ಅಡಿಕೆ ಇದೆ ಸರ್? ಟೋಟಲ್ ನನಗೆ 1200 ಗಿಡ ಇದೆ ಅಡಿಕೆ. 1200 ಗಿಡದೊಳಗೆ 500 ಗಿಡ ಮಾತ್ರ ಫಸ್ಲಿ ಬಂದಿದೆ, ಅದೇ 10 ವರ್ಷದ ಗಿಡ ಅದು. ಇನ್ನ 700 ಗಿಡ ಬಂದು ಅದೇ ನಾನು ಸಿಲ್ವರ್ ಎಲ್ಲ ಬಿದ್ದೋಯ್ತು, ಬಿದ್ದ ಮೇಲೆ ಲಾಸ್ ಆಗ್ಬಿಡ್ತು ಅಂತ ಹೇಳಿ ಮತ್ತೆ ಸಿಲ್ವರ್ ಗಿಡದ ಪರ್ಯಾಪ್ತ ವ್ಯವಸ್ಥೆಗೆ ನಾನು ಅಡಿಕೆ ಹಾಕ್ತೆ. ಮತ್ತೆ ಈಗಿನ 4 ವರ್ಷ ಆಗಿದೆ, ಅದಕ್ಕೆ ಸುಮಾರು ಕಾಫಿಯಿಂದ ಎತ್ತರಕ್ಕೆ ಬಂದಿದೆ ಅದು ಕೂಡ. ಒಟ್ಟು 1200 ಗಿಡ ಇದೆ. ಎಷ್ಟು ಗಿಡ ಫಸ್ಲು ಕೊಡ್ತಾ ಇದೆ ಈಗ ಸದ್ಯಕ್ಕೆ? 500 ಗಿಡ ಕೊಡ್ತಾ. 500 ಗಿಡ. ಈ ಕಾಫಿಯಲ್ಲಿ ಅಂತರ್ಬೆಳೆಯಾಗಿ ಅಡಿಕೆ ಹಾಕೊಳ್ತಾ ಇದ್ದೀನಿ ಅಂತ ಹೇಳಿದ್ರಿ. ಕಾಫಿಲಿ ಅಂತರ್ಬೆಳೆ ಅಡಿಕೆ ಹಾಕಿದ್ದೀನಿ, ಅಡಿಕೆ ಒಳಗೆ ಅಂತರ್ಬೆಳೆಯಾಗಿ ಏಲಕ್ಕಿ ಹಾಕಿ. ಹೌದು, ಕಾಫಿಯಲ್ಲಿ ಮಾಡ್ತಾ ಇರೋದ್ರಿಂದ ಏನ್ ಅನುಕೂಲ ಅಂತ ಅನ್ಸುತ್ತೆ? ಕಾಫಿಲಿ ಸರ್ ಈಗ ನಂದು ಸಿಲ್ವರ್ ಮರಗಳಲ್ಲಿ ಬಿದ್ದೋದ್ಮೇಲೆ ಅಥವಾ ಅವು ಮರ ದಪ್ಪಾದ್ಮೇಲೆ ಕಡಿಸ್ಲೇಬೇಕು ಅನ್ನೋ ವ್ಯವಸ್ಥೆ ಬಂದಾಗ, ಯಾಕಂದ್ರೆ ಜಾಸ್ತಿ ನೆರಳು ಕೂಡ ಆಗಲ್ಲ. ಈಗ 100% ನೆರಳು ಬೇಡ, ಕಾಫಿಗೆ 60% ನೆರಳು ಬೇಕು, 40% ಬಿಸಿಲು ಬೇಕು. ಅಂತ ಟೈಮಲ್ಲಿ ಏನಂತ ನಾನು ಮೊದ್ಲು ನಂದು ಉದ್ದೇಶ ಇದ್ದಿದ್ದು ಓನ್ಲಿ ಸಿಲ್ವರ್ ಗಿಡ ಹಾಕುದು. ಈಗ ಸಿಲ್ವರ್ ಗಿಡ ಎಲ್ಲ ಬಿದ್ದೋದ್ಮೇಲೆ ನನಗೆ ನೆರಳಿಗೆ ಅಭಾವ ಆಯ್ತು. ಜೊತೆಗೆ ನಾನು ನಮ್ಮ ಸ್ನೇಹಿತರುಗಳಿಗೆಲ್ಲ ವಿಚಾರಿಸಿದಾಗ ನೆರಳಿಗೆ ನೀನು ಅರ್ಜೆಂಟ್ ನೆರಳು ಬೇಕು ಅಂದ್ರೆ ಆಲ್ವಾಣ ಗಿಡಗಳು ಹಾಕು ಅಂತ ಸಜೆಸ್ಟ್ ಮಾಡಿದ್ರು. ನಮ್ ಕಡೆ ಆಲ್ವಾಣ ಗಿಡನು ಈಗ ತುಂಬಾ ಕಷ್ಟ ಸಿಗೋದು, ಅದಕ್ಕೂ ಸಕಲೇಶ್ವರಕ್ಕೆ ಹೋಗ್ಬೇಕು. ನಾನು ಅಲ್ಲಿಗೆ ಹೋಗಿ ಸರ್ 200 ಆಲ್ವಾಣದ ಟೆನಿಗಳು ಅಂದ್ರೆ ಕೊಂಬೆಗಳು ಅವನ್ನ ಕತ್ತರಿಸ್ಕೊ ಬಂದು ನಟ್ಟೆ ಸರ್. ನಟ್ಟೆ ತುಂಬಾ ಚೆನ್ನಾಗಿ ಬಂದಿದ್ದಾವೆ, 1 ವರ್ಷಕ್ಕೆ ನೆರಳು ಕೊಟ್ಬಿಟ್ಟು ಅವು. ಈಗ ಅದ ಹಾಕೋದ್ರಿಂದ ಏನು ಉಪಯೋಗ ಅಂದ್ರೆ ಅದರಲ್ಲಿ ಎಲೆಗಳು ಮತ್ತೆ ಕಾಂಡದಲ್ಲಿ ತುಂಬಾ ಹೇರಳವಾಗಿ ಪೊಟಾಶಿಯಂ ಇದೆ ಆಲವಣ್ಣ ಗಿಡಗಳಲ್ಲಿ. ಆ ಪೊಟಾಶಿಯಂ ಇರೋದ್ರಿಂದ ಅದ್ರದ್ದು ಕಸ ಎಲ್ಲ ಕೆಳಗೆ ಬಿದ್ರೆ ಆ ಎಲೆಗಳು ಮತ್ತೆ ರೀಸೈಕ್ಲಿಂಗ್ ಆಗಿ ಪೊಟಾಶಿಯನ್ನ ಪ್ರೊವೈಡ್ ಮಾಡ್ಬಿಡ್ತವೆ ಗಿಡಗಳಿಗೆ. ಅದರಿಂದ ಗಿಡನೂ ಚೆನ್ನಾಗಿರುತ್ತೆ, ನೆರಳು ಸಿಗುತ್ತೆ, ಮತ್ತೆ ನಮಗೆ ಕೆಲಸನೂ ಕಡಿಮೆ. ಮತ್ತೆ ಪ್ರತಿ ವರ್ಷನೂ ಅದನ್ನು ನಾವು ಕೂಡ ಕ್ಲೋನಿಂಗ್ ಮಾಡ್ಲೇಬೇಕು. ಕ್ಲೋನಿಂಗ್ ಅಂದ್ರೆ ಕತ್ತರಿಸ್ಬಿಟ್ಟು ಅದನ್ನ ಪುಡಿ ಮಾಡಿ ಅಲ್ಲೇ ಹಾಕಿದ್ರೆ ಅದು ಗೊಬ್ಬರನೂ ಆಗುತ್ತೆ, ಮತ್ತೆ ಹೊಸದಾಗಿ ಚಿಗುರು ಬರುತ್ತೆ. ಒಂದು ನೆರಳಿನ ವ್ಯವಸ್ಥೆಗೋಸ್ಕರ, ಇನ್ನೊಂದು ಗೊಬ್ಬರದ ವ್ಯವಸ್ಥೆಗೋಸ್ಕರ ಅಲವಣ ಹಾಕ್ಲೇಬೇಕು. ಅದಕ್ಕೆ ಅಲವಣ ಹಾಕೊಂಡಿದ್ದೀರಿ ಸರ್? ನಾನೀಗೊಂದು 200-300 ಅಲವಣ ಹಾಕೊಂಡಿದ್ದೀನಿ. ಮತ್ತೆ ಅದ್ರ ಜೊತೆಗೆ ಸಿಲ್ವರ್ ಗಿಡಗಳು ಇದೆ, ಸಿಲ್ವರ್ ತಗ್ಸಿದ್ರೆ ಅಲವಣಗಳೇ ಅದಕ್ಕೆ. ಮತ್ತೆ ಈಗ ಅದ್ರೊಳಗೆ ಅಡಕೆನೂ ಹಾಕ್ಬಿಟ್ಟೆ. ಅಡಕೆ ಮೇಲಕ್ಕೆ ತಕ್ಷಣ ಅಲವಣ ಸಿಲ್ವರ್ ಎಲ್ಲ ಕಮ್ಮಿ ಮಾಡ್ಕೊಂಡು ಅಡಕೆನ ಮೇನ್ ಕ್ರಾಪ್ ಮಾಡ್ಕೊಬಿಡ್ತೀನಿ. ಕೆಳಗಡೆ ಕಾಫಿ ಇರುತ್ತೆ, ಮೇಲೆ ಅಡಕೆ ಇರುತ್ತೆ. ಅಡಕೆಗೆ ಏನೇನು ಕೆಲಸಗಳನ್ನ ಮಾಡ್ತೀರಾ ಒಂದು ವರ್ಷದಲ್ಲಿ? ಒಂದ್ ವರ್ಷದಲ್ಲಿ ಸರ್ ಅದೇನು ಜಾಸ್ತಿ ಅಷ್ಟೊಂದು ಕೆಲಸ ಹಿಡಿಯಲ್ಲ. ಮೇನು ನಾವು ನೀರೊಂದು ನೋಡ್ಕೋಬೇಕು, ಒಂದು ವರ್ಷಕ್ಕೆ 2-3 ಸಲ ಗೊಬ್ಬರ ಕೊಡ್ಬೇಕು, ಒಂದೆರಡು ಸ್ಪ್ರೇ ಔಷಧಿಗಳು ಕೊಡ್ಬೇಕು, ಅಷ್ಟೇ ಕೆಲಸ ಅದು. ಅದಕ್ಕೆ ಈಗ ಜನ ರೈತರೆಲ್ಲ ಈಗ ಅಡಕೆಗೆ ಮೊರೆ ಹೋಗ್ತಾ ಇದಾರೆ. ಬಟ್ ಎಲ್ಲಿವರೆಗೂ ಬೆಲೆ ಇರುತ್ತೋ ಅಲ್ಲಿವರೆಗೂ ಸಾಧ್ಯ, ಚೆನ್ನಾಗಾಗುತ್ತೆ. ಒಂದ್ಸಲ ಬೆಲೆ ಬಿದೋಯ್ತು ಅಂದ್ರೆ ನಮ್ ರೈತರು ಏನ್ ಮಾಡ್ತಾರೆ, ಅಡಕೆನೂ ಕಡದಾಕ್ಬಿಡ್ತಾರೆ, ಆ ಸ್ಥಿತಿಗೆ ಮುಂದ್ ಮಾಡ್ತಾರೆ. ಈಗ ಅಡಕೆ ಚೆನ್ನಾಗಿ ಬೆಲೆ ಇದೆ, ಅದಕ್ಕೆ ಎಲ್ಲರೂ ಅಡಕೆನ ಮಾಡ್ತಾ ಇದಾರೆ. ನಾನು ಅಡಕೆ ಜೊತೆಗೆ ಪರ್ಯಾಯ ವ್ಯವಸ್ಥೆಗೋಸ್ಕರ ಬೇರೆ ಬೆಳೆಗಳ ಅದ್ರೊಳಗೆ ಸಮಗ್ರ ಕೃಷಿ ಅದಕ್ಕೋಸ್ಕರ ಅಂದ್ರೆ ಬೇರೆ ಬೇರೆ ಬೇರೆ ಬೇರೆ ಬೆಳೆಗಳು ಇರಬಹುದು. ಒಂದೇ ಬೆಳೆ ಮೇಲೆ ನಾವು ಯಾವಾಗಲೂ ಕೂಡ ಡಿಪೆಂಡ್. ಈಗ ನಾನು ಅಡಕೆಗಳ ಸುಮಾರು ನಾನು 700 ಗಿಡ ಅಡಕೆ ಹಾಕಿದ್ದೀನಿ, ಅದ್ರೊಳಗೆ ಒಂದು 100-120 ಗಿಡ ಹೋಗ್ಬಿಟ್ಟಿದೆ. ಅದ ಯಾಕೆಂದ್ರೆ ಅಡಕೆ ಒಳಗಿರೋದ್ರಿಂದ ನಮಗೆ ಕರೆಕ್ಟ್ ಆಗಿ ನೀರು ಹೋಗ್ತಾ ಇದೆಯಾ ಅದೆಲ್ಲ ಬೇಸಿಗೆಲಿ ಗೊತ್ತಾಗಿರ್ಲಿಲ್ಲ. ಯಾಕಂದ್ರೆ ನಾನು ಇಲ್ಲಿರಲಿಲ್ಲ, ಲೇಬರ್ ಮೇಲೆ ಡಿಪೆಂಡ್ ಆಗಿದ್ದೆ. ಅವರು ಕರೆಕ್ಟ್ ಆಗಿ ನೋಡ್ಕೊಂಡ್ರೋ ನೋಡ್ಕೊಳ್ಳಿಲ್ಲ, ಒಟ್ಟಿನಲ್ಲಿ ಗಿಡ ಹೋಗಿದೆ. ಈಗ ನಾನು ಅದಕ್ಕೆ ಏನು ಯೋಚನೆ ಮಾಡ್ತಾ ಇದ್ದೀನಿ ಅಂದ್ರೆ, ಮತ್ತೆ ಅಡಕೆ ಹಾಕೋದ್ರಿಂದ ತುಂಬಾ ವೇಸ್ಟ್, ಟೈಮ್ ವೇಸ್ಟ್, ಮತ್ತೆ ನಾವು ಅದರಿಂದ ಅದೇ ಅಷ್ಟೊಂದು ಮಾಡ್ತೀವಿ. ಮುಂದಕ್ಕೆ ಅಡಕೆ ಬೆಲೆ ಸಿಗ್ಲಿಲ್ಲ ಅಂದ್ರೆ ಏನ್ ಮಾಡೋದು ಅಂತ ಹೇಳಿ, ಈಗ ಜೈಕಾಯಿಗೆ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಕೆಲವರು ಸಜೆಸ್ಟ್ ಮಾಡವ್ರೆ. ಅದಕ್ಕೆ ಅದನ್ನೇ ಹಾಕೋಣ ಅಂತ ಈ ಸಲ ಜೈಕಾಯಿ ಗಿಡ ಹುಡುಕ್ತಾ ಇದೀನಿ. ನಮ್ ಕಡೆ ಜೈಕಾಯಿ ಕೃಷಿ ತುಂಬಾ ಕಡಿಮೆ ಇದೆ, ತುಂಬಾ ಕಡಿಮೆ ಇದೆ. ನಾವೇನಾದ್ರು ಕೇರಳ, ಮಹಾರಾಷ್ಟ್ರ ಈ ಕಡೆ ಕೃಷಿ ಕೇಂದ್ರಗಳಿಗೆ ಹೋಗಿ ತರಬೇಕು. ಅದು ಜೈಕಾಯಿ ಗಿಡ ನಾನು ಇಲ್ಲೊಂದ ಶ್ರವಣ ಬೆಳಗಲದಲ್ಲಿ ಒಂದು ಫಾರ್ಮ್ ಇದೆ, ಅಲ್ಲಿ ವಿಚಾರಿಸಿದಾಗ ಅವರು ದೇಶಿ ಗಿಡ, ದೇಶಿ ಅಂದ್ರೆ ಸ್ಥಳೀಯ ಗಿಡಕ್ಕೆ 220-250 ರೂಪಾಯಿ ರೇಟ್ ಹೇಳಿದ್ರು. ಮತ್ತೆ ನನಗೆ ಹೈಬ್ರಿಡ್ ಗಿಡಗಳು ಬೇಕು, ಹೈಬ್ರಿಡ್ ಗಿಡ ಅದು 700-800-1000 ರೂಪಾಯಿ ಕಸಿ ಕಟ್ಟಿದ್ದು, 1000 ರೂಪಾಯಿ ವರ್ಗೂ ಇದೆ ಒಂದ್ ಗಿಡ. ತುಂಬಾ ದುಬಾರಿ. ಈಗ ಅವನ್ನೇ ಹಾಕೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಈಗ ಜಸ್ಟ್ ನಾನು ರಿಟೈರ್ಡ್ ಆಗಿ ಬಂದಿರೋದ್ರಿಂದ ಮುಂದೆ ಅದ್ರ ಬಗ್ಗೆ ಎಲ್ಲ ಮಾಹಿತಿ ತಗೊಂಡು ಮಾಡೋಣ ಅಂತ ಇದ್ದೀನಿ. ಈಗ ನಿವೃತ್ತರಾಗಿ ಬಂದು ಸುಮಾರು 6 ತಿಂಗಳಾಯ್ತು ಅಂತ ಹೇಳಿದ್ರೆ, ಹೌದು, 6 ತಿಂಗಳಿಂದ ಈಗ ಸಂಪೂರ್ಣ ಕೃಷಿಯಲ್ಲೇ ತೊಡಗಿಸ್ಕೊಂಡಿದ್ರೆ ಹೇಗೆ? ಇಲ್ಲ ಸರ್, ನಾನು ಯಾವುದೇ ಕೆಲಸ ಮಾಡಿದ್ರು ಪ್ಯಾರಲಲ್ ಆಗಿ ಏನಾದ್ರು ಒಂದು, ಈಗ ರೈತರ ಕೆಲಸ ಮಾಡಿದ್ರು ಪ್ಯಾರಲಲ್ ಆಗಿ ಬೇರೆ ಬೆಳೆ ಇಡಬೇಕು, ಅಡಕೆ ಇಟ್ಟರೆ ಏಲಕ್ಕಿ ಹಾಕಬೇಕು, ಕಾಫಿ ಇದ್ರೆ ಅಡಕೆ ಹಾಕಬೇಕು, ಈ ತರ ನಂದು ಸ್ವಲ್ಪ ಮರಗಳಿದ್ರೆ ಅದಕ್ಕೆ ಮೆಣಸು ಬೂಸ್ಬೇಕು. ಯಾವುದೇ ಮಾಡಿದ್ರು ಕೂಡ ಒಂದು ಅವರ ಎಲ್ಲರೂ ಅವರವರ ಜೀವನಕ್ಕೋಸ್ಕರ ಏನಾದ್ರು ಒಂದು ಪರ್ಯಾಪ್ತ ವ್ಯವಸ್ಥೆ ಕಲ್ಪಿಸಬೇಕು. ಅದಕ್ಕೆ ನಾನು ಈಗ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಮೆಟ್ ಲೈಫ್ ಅಂತ ಒಂದು ಇನ್ಸೂರೆನ್ಸ್ ಕಂಪನಿ ಇದೆ ಹಾಸನಲ್ಲಿ, ಹಳ್ಳಿಕಟ್ಟೆ ಸರ್ಕಲ್ ಇಂದ ಲೆಫ್ಟ್ ಸೈಡ್ ಅಲ್ಲಿ ಲೇಬರ್ ಆಫೀಸ್ ಅಪೋಸಿಟ್ ಅಲ್ಲಿ ಇದೆ. ಅದು ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ನಿಮಗೆ ಗೊತ್ತಿದೆ, ಸೆಮಿ ಗವರ್ಮೆಂಟ್ ಬ್ಯಾಂಕ್, ಅದು 200 ವರ್ಷಗಳ ಹಳೆ ಕಾಲದ್ದು. ಅಲ್ಲಿ ಆ ಬ್ಯಾಂಕ್ ಅಲ್ಲಿ ಸರ್ ನಾನು ಆಸ್ ಎ ಡಿಸ್ಟ್ರಿಬ್ಯೂಟರ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಅದು ಸ್ಯಾಲ್ರಿ ಅಂತ ಏನಿಲ್ಲ, ಸ್ಯಾಲ್ರಿ ಸ್ವಲ್ಪ ಅಲ್ಪ ಸ್ವಲ್ಪ ಸ್ಯಾಲ್ರಿ ಕೊಡ್ತಾರೆ, ಜೊತೆಗೆ ನಾವು ಎಷ್ಟು ಎಫರ್ಟ್ ಹಾಕ್ತಿವಿ, ಎಷ್ಟು ಇನ್ಸೂರೆನ್ಸ್ ನಾವು ಜನಗಳಿಗೆ ಸೇಲ್ ಮಾಡ್ತೀವಿ ಅದ್ರ ಬಗ್ಗೆ ಕಮಿಷನ್ ಕೊಡ್ತಾರೆ. ಅದರಲ್ಲಿ ಸ್ವಲ್ಪ ನಾನು ಪ್ಯಾರಲ್ ಕೆಲಸ ಮಾಡ್ತಾ ಇದ್ದೀನಿ. ಕೃಷಿ ಕೆಲಸ ಮಾಡ್ಲಿಕ್ಕೆ ಸ್ವಲ್ಪ ಹೆಚ್ಚು ಸಮಯ ಇದೆ ಅಲ್ವಾ ನಿಮ್ಗೆ? ಹೌದು ಸರ್, ಈಗ ಇದೆ, ಈಗ ಇದೆ. ಹೇಗೆ ತೊಡಸ್ಕೊಳ್ತಾ ಇದ್ರಿ ಅದರಲ್ಲಿ? ತುಂಬಾ ಚೆನ್ನಾಗಿದೆ ಸರ್. ನಾನು ಪ್ರತಿದಿನ ನನಗೆ ಏನೋ ಜಮೀನ್ ಹತ್ರ ಹೋಗಿ ವಿಸಿಟ್ ಮಾಡ್ಲಿಲ್ಲ ಅಂದ್ರೆ ನನಗೆ ಆ ದಿನನೇ ಒಂಥರ ಅಷ್ಟೊಂದು ಇದಾಗಿರಲ್ಲ. ನಾನು ಜಮೀನ್ ಹತ್ರ ಹೋಗ್ಲೇಬೇಕು. ಈಗ ನನ್ನ ಹತ್ರ ಲೇಬರ್ ಇದಾರೆ, ಅಲ್ಲಿ ಪರ್ಮನೆಂಟ್ ಲೇಬರ್ ಇದಾರೆ ಅಸ್ಸಾಮ್ ಅವರು, ಆದ್ರೂ ಕೂಡ ನಾನು ಜಮೀನ್ ಹತ್ರ ಪ್ರತಿದಿನ ಹೋಗಿ ಹೋಗಿ ಬರ್ತೀನಿ, ಅವ್ರಿಗೆಲ್ಲ ಹೇಳ್ಬಿಟ್ಟು ಸಜೆಸ್ಟ್ ಮಾಡಿ ಹಿಂಗ್ ಮಾಡಿ ಹಿಂಗ್ ಮಾಡಿ ಅಂತ ಹೇಳಿ ಬರ್ತೀನಿ. ಮತ್ತೆ ಅಲ್ಲಿ ಬಂದು ಇಲ್ಲಿ ನನ್ನ ಆಫೀಸ್ ಅಲ್ಲಿ ಸ್ವಲ್ಪ ಇನ್ಸೂರೆನ್ಸ್ ಆಫೀಸ್ ಅಲ್ಲಿ ಕೆಲಸ ಮಾಡಿ ಮನೆಗೆ ಹೋಗ್ತೀನಿ. ಹೀಗೆ ಎರಡ್ ಕಡೆಯಿಂದ ಕೂಡ ನಿಭಾಯಿಸ್ತಾ ಇದ್ದೀನಿ, ಹೋಗ್ತಾ ಇದ್ದೀನಿ. ಹೌದು, ನೀವು ಈಗ ಸೇನೆಯಲ್ಲಿ ಇರುವಾಗ ಎಲ್ಲೆಲ್ಲಿ ಕೆಲಸ ಮಾಡಿದ್ರಿ ತುಳಸಿರಾಮ್? ಸರ್ ನಾನು ಮೊದಲು ನಾನು ಸೇರಿದ್ದು ಬೆಂಗಳೂರಲ್ಲೇ, ಬೆಂಗಳೂರಿಂದ ರಾಜಸ್ಥಾನ ನನಗೆ ಜೋಧ್ಪುರಲ್ಲಿ ಟ್ರೈನಿಂಗ್ ಆಯ್ತು. 1998 ಜೋಧ್ಪುರ್ ಟ್ರೈನಿಂಗ್ ಮುಗಿಸಿ ಆಮೇಲೆ ಸರ್ ನಾನು ಫಸ್ಟ್ ಪೋಸ್ಟಿಂಗ್ ಬಂದು ಜಮ್ಮು ಕಾಶ್ಮೀರ. ಜಮ್ಮು ಕಾಶ್ಮೀರ್ಗೆ ಹೋದೆ, ಅಲ್ಲಿ ಮತ್ತೆ ನಾನು ಆಪರೇಟರ್ ಸೆಲೆಕ್ಟ್ ಆದೆ. ಆಪರೇಟರ್ ಇಂದ ಮತ್ತೆ ಅದನ್ನ ಟ್ರೈನಿಂಗ್ ಮಾಡ್ಬೇಕು ಅಂತ ಮತ್ತೆ 1 ವರ್ಷ ಬೆಂಗಳೂರಿಗೆ ಬಂದೆ. ಇಲ್ಲಿ ಟ್ರೈನಿಂಗ್ ಮುಗಿಸಿ ಸರ್ ಮೊದಲನೇ ಪೋಸ್ಟಿಂಗ್ ಬಂದ ನಂದು ಜಮ್ಮು ರಾಮ್ಬನ್ ಸೆಕ್ಟರ್ ಅಂತ ಇದೆ, ರಾಮ್ಬನ್ ಅಂತ. ಅಲ್ಲಿ ಸುಮಾರು 2 ವರ್ಷ ಕೆಲಸ ಮಾಡಿದೆ. ಅಲ್ಲಿಂದ ನೆಕ್ಸ್ಟ್ ಪೋಸ್ಟಿಂಗ್ ಬಂದು ನಂದು ಗುಜರಾತ್ ದಾತಿವಾಡ, ಅಲ್ಲಿ 3 ವರ್ಷ. ಅಲ್ಲಿಂದ ಸರ್ ನಂದು ವಾಟರ್ ವಿಂಗ್ ಭುಜ್ ಅಂತ ಇದೆ, ಗುಜರಾತ್ ಅಲ್ಲಿ ಭುಜ್ ಅಂತ ವಾಟರ್ ವಿಂಗ್, ಅಲ್ಲಿ ಪಾಕಿಸ್ತಾನ ಬಾರ್ಡರ್ ಅಲ್ಲಿ ನಾನು ಅಡಗಲ್ ಇರಬೇಕಾಗಿತ್ತು. 15 ದಿವಸ ಅಡಗಲ್ ಇರಬೇಕು, 15 ದಿವಸ ಭೂಮಿ ಮೇಲೆ ಇರಬೇಕು, ಆತರ ಡ್ಯೂಟಿ ಇತ್ತು. 3 ವರ್ಷ ಅರಬ್ಬಿ ಸಮುದ್ರದಲ್ಲಿ ಕೆಲಸ ಮಾಡಿದೆ. ನಂತರ ಸರ್ ನಾನು ನಾಗಾಲ್ಯಾಂಡ್ಗೆ ಹೋದೆ. ನಾಗಾಲ್ಯಾಂಡ್ ಸರ್ ಗೊತ್ತಲ್ಲ, ನಮ್ಮ ದೇಶದ ಕೊನೆಯ ರಾಜ್ಯ, ಚೈನಾ ಬಾರ್ಡರ್. ಅಲ್ಲಿ ಸರ್ 6 ವರ್ಷಗಳ ಕಾಲ ನಾಗಾಲ್ಯಾಂಡ್ ಅಲ್ಲಿ ಕೊಯ್ಮಾದಿಂದ ಒಂದು 200 ಕಿಲೋಮೀಟರ್ ಸತಾಕ ಅಂತ ಅಲ್ಲಿ ಕೆಲಸ ಮಾಡಿದೆ. ಆರು ವರ್ಷ ಇದ್ದೆ. ಅಲ್ಲಿಂದ ಸರ್ ನಾನು ಅಸ್ಸಾಂಗೆ ನಂದು ಪೋಸ್ಟಿಂಗ್ ಆಯ್ತು. ನಮ್ಮ ಸೆಕ್ಟರ್ ಬೇಸ್ ಆಫ್ ಸೆಕ್ಟರ್ ಅಸ್ಸಾಂ ಸಿಲ್ಚರ್ ಅಂತ ಊರು. ಅಲ್ಲಿ ಸರ್ ಸುಮಾರು 3 ವರ್ಷ ಕೆಲಸ ಮಾಡಿದೆ. ಒಟ್ಟು ನಾರ್ತ್ ಈಸ್ಟ್ ಅಲ್ಲಿ ನಾನು 9 ವರ್ಷಗಳ ಕಾಲ ನಾರ್ತ್ ಈಸ್ಟ್ ಅಲ್ಲೇ ಇದ್ದೆ. ನಿಮ್ಗೆ ಗೊತ್ತಿದೆ ಅಲ್ವಾ ತುಂಬಾ ಕಷ್ಟ ಇದೆ ಜರ್ನಿ ಮಾಡೋದೆ. ನಾರ್ತ್ ಈಸ್ಟ್ ಗೆ ಜರ್ನಿ ಮಾಡೋದು ತುಂಬಾ ಕಷ್ಟ. 5-5 ದಿವಸ ಜರ್ನಿ ಮಾಡಿದೀನಿ ರೈಲಲ್ಲಿ. ಅಲ್ಲಿಂದ ಬಂದೆ ಸರ್ ನನಗೆ ಯಾಕೋ ಪೂರ್ತಿ ಜೀವನ ಎಲ್ಲ ಕಾಡಲೇ ಹೋಯ್ತಾ ಇದೆಯಲ್ಲ ನಂದು ಅಂತ. ಕೊನೆಗೆ ನಂದು ಫಿಸಿಕಲ್ ಚೆನ್ನಾಗಿತ್ತು, ಅದಕ್ಕೆ ನಾನು ನ್ಯಾಷನಲ್ ಸೆಕ್ಯೂರಿಟಿ ಗಾರ್ಡ್ಗೆ ಅಪ್ಲೈ ಮಾಡಿದೆ. ಡೆಲ್ಲಿ ನ್ಯಾಷನಲ್ ಸೆಕ್ಯೂರಿಟಿ ಗಾರ್ಡ್ ಬಂದು ನಮ್ದು ಗುಡಗಾಂವಲ್ಲಿ ಪಾಲಮ್ಮಲ್ಲಿ ಆಫೀಸ್ ಇದೆ, ಗುಡಗಾಂವಲ್ಲಿ ಟ್ರೈನಿಂಗ್ ಸೆಂಟರ್ ಇದೆ ಹರಿಯಾಣದಲ್ಲಿ. ಅಲ್ಲಿಗೆ ಸರ್ ಅಪ್ಲೈ ಮಾಡಿದ್ರೆ ನಾನು ಒಂದೇ ಸಲ ಸೆಲೆಕ್ಟ್ ಆದೆ. ನ್ಯಾಷನಲ್ ಸೆಕ್ಯೂರಿಟಿ ಗಾರ್ಡ್ಗೆ ನಾವು ಇವ್ರಿಗೆ ದೊಡ್ಡ ದೊಡ್ಡ ವಿಎಫ್ಸಿಗೆಲ್ಲ ಸೆಕ್ಯೂರಿಟೀಸ್ಗೆ ಎನ್ಎಸ್ಜಿ ಅಂತ. ಹೌದು, ನ್ಯಾಷನಲ್ ಸೆಕ್ಯೂರಿಟಿ ಗಾರ್ಡ್. ತುಂಬಾ ಫಿಸಿಕಲಿ ನಾವು ಕರೆಕ್ಟ್ ಆಗಿ ಫಿಸಿಕಲಿ ಆಕ್ಟಿವ್ ಆಗಿರ್ಬೇಕು ಅದರಲ್ಲಿ. ಫಿಸಿಕಲ್ ಎಲ್ಲ ನೋಡ್ತಾರೆ ಸರ್. ಜನರಲ್ ಡ್ಯೂಟಿ ಅವರಿಗೆ ಬಿಲೋ 30 ಇಯರ್ಸ್ ಅವರಿಗೆ ಅಲ್ಲಿ ಭರ್ತಿ ಮಾಡ್ತಾರೆ. ನಾನು ಆಸ್ ಎ ಆಪರೇಟರ್ ನನಗೆ 42 ಇಯರ್ಸ್ ವರ್ಗೂ ಪ್ರಿಫರೆನ್ಸ್ ಅವಕಾಶ ಇರುತ್ತೆ. ಅಲ್ಲಿ ಸರ್ ಸೆಲೆಕ್ಟ್ ಆದೆ. ಸೆಲೆಕ್ಟ್ ಆಗಿ ಸುಮಾರು 6 ವರ್ಷಗಳ ಕಾಲ ನಾನು ದೆಹಲಿಯಲ್ಲಿ ಕೆಲಸ ಮಾಡಿದೆ. ಲಾಲ್ ಕೃಷ್ಣ ಅಡವಾಣಿಯವರಿಗೂ ಕೂಡ ನಾನು 6 ಮಂತ್ ಅವ್ರ ಜೊತೆ ಇದ್ದೆ. ಲಾಲ್ ಕೃಷ್ಣ ಅಡವಾಣಿಯವರು ಅವರು ಆಗ ಗಾಂಧಿನಗರದ ಎಂಪಿ ಆಗಿದ್ರಲ್ಲ, ಆ ಟೈಮಲ್ಲಿ ನಾನು ಡೆಲ್ಲಿಲಿ ಅವ್ರ ಜೊತೆ ಇದ್ದೆ. ಅಲ್ಲಿಂದ ಸರ್ ನಂದು ಎನ್ಎಸ್ಸಿ ಇಂದ ಮುಗಿಸ್ಬಿಟ್ಟು ತ್ರಿಪುರ ಪೋಸ್ಟಿಂಗ್ ಆಯ್ತು. ಎನ್ಎಸ್ಸಿ 6 ಇಯರ್ಸ್ ಕಂಪ್ಲೀಟ್ ಮಾಡಿದೆ, ಅಲ್ಲಿಂದ ತ್ರಿಪುರ ಪೋಸ್ಟಿಂಗ್ ಆಯ್ತು. ತ್ರಿಪುರದಲ್ಲಿ ಸರ್ ಅಂಬಾಸ ನಲ್ಕಟ್ಟ ತುಂಬಾ ಸರ್ ದುರ್ಗಮ ಇಲಾಖೆಗಳು ಅಂತೀವಲ್ಲ ಆತರ ಇದೆ, ತುಂಬಾ ಕಷ್ಟ ಇದೆ ಅಲ್ಲಿ. ಆತರ ಇಲಾಖೆಯಲ್ಲಿ ಸರ್ ಕಾಡಲ್ಲಿ ಬಾಂಗ್ಲಾದೇಶ ಬಾರ್ಡರ್, ಅದು ಬಾಂಗ್ಲಾದೇಶಕ್ಕೆ ಸಂಬಂಧಪಟ್ಟ ಪಾಡು ಪೂರ್ತಿ ಕಾಡ್ ಅದು. ನೀವು ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಅಂದ್ರೆ ತುಂಬಾ ಕಷ್ಟವಾದ ಜಾಗಗಳು ಸಿಗ್ತವೆ ನಮ್ಗೆ, ಬೆಟ್ಟ ಗುಡ್ಡ ಕಾಡು ಸರ್. ಅಲ್ಲಿ ಒಂದು 3 ವರ್ಷ ತ್ರಿಪುರದಲ್ಲಿ ಮಾಡಿದೆ. ಅಲ್ಲಿಂದ ಸರ್ ಲಾಸ್ಟ್ ಪೋಸ್ಟಿಂಗ್ ಬಂದು ನಂದು ಕಾಶ್ಮೀರ. ಕಾಶ್ಮೀರ ಕಾಶ್ಮೀರದಲ್ಲಿ ಶ್ರೀನಗರ್ ಅಲ್ಲೇ ನಾನು ಏರ್ಫೋರ್ಸ್ ಸೆಕ್ಯೂರಿಟಿ ಆಗಿ, ಏರ್ಫೋರ್ಸ್ ಅಲ್ಲಿ ಸೆಕ್ಯೂರಿಟಿ ಆಗಿ ಒಂದು 2 ವರ್ಷ ಕಾಲ ಮಾಡಿ ಅಲ್ಲಿಂದ ನಾನು ವಾಲಂಟರಿ ರಿಟರ್ನ್ ಬಂದ ಸರ್ವಿಸ್ ವಿಆರ್ಎಸ್ ತಗೊಂಡು ನಾನು ಬಂದೆ ಸರ್. ಹಡಗಿನಲ್ಲೂ ಕೂಡ ಒಂದಷ್ಟು ಜೀವನ ಕಳೆದೆ. ಹೇಗಿತ್ತು ಹಡಗಿನ ಜೀವನ? ಅಯ್ಯೋ ತುಂಬಾ ಕಷ್ಟ ಆಗಿದೆ ಸರ್. ಊಟ ತಿಂಡಿ ತುಂಬಾ ಕಷ್ಟವಾಗಿರ್ತದೆ. ನಮ್ಗೇನೇ ಫುಡ್ ಕೊಟ್ರು ಅದು ಐಸೋಲೇಟ್ ಇರೋ ಫುಡ್ ಅಂದ್ರೆ ಸ್ಟೋರೇಜ್ ಫುಡ್. ನೀವು ಈವನ್ ಒಂದು ಚಿಕನ್ ಕೂಡ ಅಲ್ಲಿ ಮಾಡಬೇಕು ಅಂದ್ರೆ ಅದು 15 ದಿವಸದಿಂದ ಸ್ಟಾಕ್. ನಿಮಗೆ ಗೊತ್ತಲ್ಲ ಚಿಕನ್ 15 ದಿವಸ ಸ್ಟಾಕ್ ಮಾಡಿದ್ರೆ ಅದ್ರಲ್ಲಿ ಏನು ರುಚಿನೇ ಇರೋದಿಲ್ಲ. ನಾವೆಲ್ಲ ತಾಜಾ ತಿಂದು ಇಲ್ಲಿ ತುಂಬಾ ಚೆನ್ನಾಗಿ ಆಸ್ವಾದಿಸ್ತೀವಿ. ನಮ್ಗೇನಂದ್ರೆ ಈಗ ನೋಡಿ ಹೊರಗಡೆ ಇರೋರಿಗೆ ಸೈನ್ಯದಲ್ಲಿ ತುಂಬಾ ಚೆನ್ನಾಗಿ ಊಟ ಕೊಡ್ತಾರೆ, ಹೌದು ಕೊಡ್ತಾರೆ, ಎರಡನೇ ಮಾತಿಲ್ಲ. ತುಂಬಾ ನಮ್ಗೆಲ್ಲ ಕೇರ್ ಮಾಡ್ತಾರೆ ಅಲ್ಲಿ ಊಟ ತಿಂಡಿ ಎಲ್ಲ. ಬಟ್ ಅದು ಜಾಗ ಮೇಲೆ ಡಿಪೆಂಡ್ ಆಗುತ್ತೆ. ಎಲ್ಲಾ ಜಾಗದಲ್ಲಿ ನಿಮ್ಗೆ ಒಂದು ಕೊಡಕ್ಕಾಗಲ್ಲ, ಅದು ಯಾರ ಕೈಲಿಂದ ಹೋಗಲ್ಲ. ಈಗ ನೀವು 28,000 ಅಡಿ ಮೇಲೆ ಹೋಗ್ಬಿಟ್ಟು IELTS ಅಲ್ಲಿ ನನಗೆ ಒಳ್ಳೆ ಚಿಕನ್ ತಂದು ಕೊಡಿ ಅಂದ್ರೆ ಆಗುತ್ತೆ? ಆಗಲ್ಲ. ಅಲ್ಲಿ ಆ ಪರಿಸ್ಥಿತಿಗೆ ನಾವು ಒಂದ್ ಕಂಡು ಎಲ್ಲಾ ಪರಿಸ್ಥಿತಿನ ಎದುರಿಸಬೇಕಾಗುತ್ತೆ. ಒಬ್ಬ ಮಿಲಿಟರಿ ಮನುಷ್ಯ ಅಂದ್ರೆ ಅವನ ಎಲ್ಲದಕ್ಕೂ ರೆಡಿ ಆಗಿರ್ಬೇಕು, ಬೆಳಗ್ಗೆ ಆಗ್ಲಿ ರಾತ್ರಿ ಆಗ್ಲಿ. ನನಗೆ ಕೆಲವರು ಕೇಳ್ತಾರೆ ಎಷ್ಟು ಗಂಟೆ ಡ್ಯೂಟಿ ನಿಮ್ದು ಮಿಲಿಟರಿಲಿ ಅಂತ. ನಾನು ಹೇಳ್ತೀನಿ ಅವ್ರಿಗೆ ಒಂದೇ ಮಾತು, ನನ್ನ 24 ಗಂಟೆಗೆ ಸರ್ಕಾರಕ್ಕೆ ಮಾರ್ಕೊಬಿಟ್ಟಿದ್ದೀನಿ. ಅವ್ರು ಯಾವಾಗ ಏನ್ ಹೇಳ್ತಾರೆ ಮಾಡ್ಲೇಬೇಕು. 24 ಗಂಟೆ ಡ್ಯೂಟಿ, 24 ಗಂಟೆ ಡ್ಯೂಟಿ. ಅವ್ರು ಯಾವಾಗ ಏನ್ ಹೇಳಿದ್ರು ಮಾಡ್ಲೇಬೇಕು. ಅಲ್ಲಿ ಒಂದು ರಿಜೆಕ್ಟ್ ಅನ್ನೋ ಮಾತ ಇಲ್ಲ ಸೈನ್ಯದಲ್ಲಿ. ನೀವು ಯಾವ್ದೇ ಕೆಲಸ ಹೇಳಿದ್ರೆ ಇಲ್ಲಿ ಯಾವಾಗ ಎಷ್ಟೊತ್ತಲ್ಲಿ ಹೇಳಿದ್ರು ಮಾಡ್ಲೇಬೇಕು. ನೀವು ನಿನ್ಗೆ ಎಷ್ಟು ಗಂಟೆ ಡ್ಯೂಟಿ ಅಂತ ಕೇಳಿದ್ರೆ ನನ್ಗೆ ಒಂದೊಂದ್ಸಲ ನಗು ಬರುತ್ತೆ ಏನ್ ಹೇಳಿ ಅವ್ರಿಗೆ ಅನ್ಸುತ್ತೆ. ಆದ್ರೆ 24 ಗಂಟೆಲಿ 24 ಗಂಟೆನು ಕೂಡ ಕೆಲಸನೇ. ಅದು ದೇಶಕ್ಕಾಗಿ ನಾವು ರೆಡಿ ಇರ್ಲೇಬೇಕಾಗುತ್ತೆ. ದುಶ್ಮನ್ಗಳು ನಮ್ಗೆ ಇವರು ಎನಿಮೀಸ್ ಯಾವಾಗ ಬರ್ತಾರೆ ಅಂತ ಹೇಳ್ಬರ್ತಾರೆ? ಹೇಳಕ್ಕಾಗಲ್ಲ. ನಾನು ರಾತ್ರಿ ಡ್ಯೂಟಿ ಇಲ್ಲ ಕಣಪ್ಪ ನಂದು, ನೀವು ಬರ್ಬಿಡಿ ಅಂತ ಹೇಳಕ್ಕಾಗತ್ತ? ಇಲ್ಲ, ಅವ್ರ ಕೆಲಸ ಅವ್ರು ಮಾಡ್ತಾರೆ, ನಮ್ ಕೆಲಸ ನಾವು ಮಾಡ್ಲೇಬೇಕಾಗುತ್ತೆ. ಅದ್ರ ನಂತರ ಏನು ಈ ಈಶಾನ್ಯ ರಾಜ್ಯಗಳಲ್ಲಿದ್ದೆ ಅಂತ ಹೇಳಿದ್ರು ನಾರ್ತ್ ಈಸ್ಟ್ ಅಲ್ಲಿ. ಹೌದು, ಅಲ್ಲಿ ಸಂಪೂರ್ಣ ಕಾಡಿನ ಜೀವನ ಅಂತ ಹೇಳಿದ್ರಿ. ಹೌದು, ಅಲ್ಲಿ ಜೀವನ ಹೇಗಿತ್ತು ಅದನ್ನೊಂಚೂರು ಹಂಚ್ಕೊಳ್ಳಿ. ಕಾಡಿನ ಜೀವನ ಸರ್, ಅಲ್ಲಿ ವಿಮಾನಗಳ ವ್ಯವಸ್ಥೆ ತುಂಬಾ ಕಡಿಮೆ. ನಿಮ್ಗೆ ವಾರದಲ್ಲಿ 3 ದಿವಸ ಬೆಟ್ಟ ಗುಡ್ಡ, ವಾತಾವರಣ ಸರಿ ಇರೋದಿಲ್ಲ, ಮತ್ತೆ ಏರ್ಪೋರ್ಟ್ ಗೆ ಜಾಗ ಇಲ್ಲ, ಏರ್ಪೋರ್ಟ್ ಮಾಡಕ್ಕೆ ಜಾಗಗಳಿಲ್ಲ, ಪೂರ್ತಿ ಬೆಟ್ಟ ಗುಡ್ಡಗಳೇ, ಸಮತಟ್ಟಾದ್ನೆಲ್ಲ ತುಂಬಾ ಕಡಿಮೆ. ಮತ್ತೆ ನಾವು ಒಂದು 80 ಕಿಲೋಮೀಟರ್ ಜರ್ನಿ ಮಾಡಬೇಕು ಅಂದ್ರೆ ಬೆಳಗ್ಗೆ ಸುಮಾರು 6 ಗಂಟೆಗೆ ಹೊರಟ್ರೆ ಸಾಯಂಕಾಲ 6 ಗಂಟೆಗೆ ತಲುಪ್ತಾ ಇದ್ವಿ. ಬರೀ 80 ಕಿಲೋಮೀಟರ್. ಯಾಕೆ ಹೇಳಿ? ರೋಡ್ ಇಲ್ಲ, ರಸ್ತೆ ಸರಿಯಾಗಿಲ್ಲ, ಮತ್ತೆ ಬೆಟ್ಟ ಗುಡ್ಡ. ಅದ್ರಲ್ಲಿ ನಮ್ಮ ವೆಹಿಕಲ್ಗಳು ತುಂಬಾ ಚೆನ್ನಾಗಿದ್ರೆ ಓಕೆ, ವೆಹಿಕಲ್ ಏನಾದ್ರು ಚೆನ್ನಾಗಿಲ್ಲ ಅಂದ್ರೆ ನಿಮ್ಗೆ ದೂರ ದೂರಕ್ಕೆ ನಿಂತ್ಕೊಂಡು ಆತರ ಪರಿಸ್ಥಿತಿನೂ ಬಂದಿದೆ ನೋಡಿದೀನಿ ನಾನು. ಮತ್ತೆ ಸರ್ ಅಲ್ಲಿ ತುಂಬಾ ಮಳೆ ಆಗುತ್ತೆ, ಮಳೆ ಆಗೋದ್ರಿಂದ ನೀವು ಯಾವ್ದೇ ರೋಡ್ ಮಾಡಿದ್ರು ಕೂಡ ಉಳಿಯಲ್ಲ. ಅದು ನೀವು ಅಷ್ಟು ಎಫರ್ಟ್ ಹಾಕಿ ರೋಡ್ ಮಾಡಿದ್ರೆ ಮಾತ್ರ ಸಾಧ್ಯ. ಅಷ್ಟೊಂದು ಎಫರ್ಟ್ ಹಾಕಾಡಲ್ಲೆಲ್ಲ ಹಾಕಕ್ಕಾಗಲ್ಲ. ಯಾಕೆಂದ್ರೆ ಇಲ್ಲಿ ನಾರ್ಮಲ್ ರಸ್ತೆಗಳೇ ಇಲ್ಲೇ ಸಿಟಿ ಒಳಗೆ ನಾವೇ ನೋಡಿದ್ವಿ ಎಷ್ಟು ಖರಾಬ್ ಆಗಿರ್ತವೆ ಅಂತ. ಅಂತದ್ರಲ್ಲಿ ಅಷ್ಟು ಮಳೆ ಬೀಳೋ ಪ್ರದೇಶಗಳವೆಲ್ಲ ನಾಗಾಲ್ಯಾಂಡ್, ಆಗ್ಲಿ ತ್ರಿಪುರ ಆಗ್ಲಿ ತುಂಬಾ ಮಳೆ. ನಾನು ಆರಾರು ದಿವಸ ಮಳೆ ಕಂಟಿನ್ಯೂ ಹಿಡಿದಿರೋದು ನೋಡಿದೀನಿ. ಆರು ದಿವಸ ಕಂಟಿನ್ಯೂ ಒಂಚೂರು ಬ್ರೇಕ್ ಇಲ್ದಂಗೆ ಆರು ದಿವಸ ಮಳೆ ಓದಿದೆ. ಅದ್ರೊಳಗೆ ನಾವು ಡ್ಯೂಟಿನೂ ಮಾಡಬೇಕು, ಅಡುಗೆನೂ ಮಾಡಬೇಕು, ಮತ್ತೆ ಮೂವ್ಮೆಂಟ್ ಮಾಡಬೇಕು. ಮೂವ್ಮೆಂಟ್ ಅಂದ್ರೆ ಸರ್, ನಾನು ಒಂದು ಸಲ ಎಂತ ಪರಿಸ್ಥಿತಿ ಎದುರಿಸ್ತೆ ಅಂದ್ರೆ, ನಲ್ಕಟ್ಟ ಒಂದು ಜಾಗ, ಅದು ಬಾಂಗ್ಲಾದೇಶ ಬಾರ್ಡರ್ ಸರ್, ರಜೆ ಬರಬೇಕು ಅಂತ ಬಂದೆ, ಅರ್ಧಕ್ಕೆ ಮಳೆ ಶುರುವಾಯ್ತು. ಅರ್ಧಕ್ಕೆ ಮಳೆ ಶಾಲೆ ಅಂದ್ರೆ ಇನ್ನು ನಾನು 80 ಕಿಲೋಮೀಟರ್ ತಲುಪಬೇಕಷ್ಟೇ ಮೇಲಿಂದ. ಮೇಲೆ ಅಂದ್ರೆ ಬೆಟ್ಟದ ಮೇಲೆ, ಜಾಸ್ತಿ ಬೆಟ್ಟ ಗುಡ್ಡ ಅಲ್ಲ ಅಲ್ವಾ, ನಮ್ಮ ಪೋಸ್ಟ್ಗಳು ಅಲ್ಲೇ ಬೆಟ್ಟ ಕಾಡಲ್ಲ ಇದೆ. ಕೆಳಗೆ ಬರ್ಬೇಕಂದ್ರೆ ಸರ್ 80 ಕಿಲೋಮೀಟರ್, 80 ಕಿಲೋಮೀಟರ್ ಜರ್ನಿ ಮಾಡಕ್ಕೆ ನಾನು 3 ದಿವಸ ತಗೊಂಡಿದ್ದೀನಿ ಸರ್. ಯಾಕೆಂದ್ರೆ ಮಳೆ ಬಿಡ್ತಾ ಇಲ್ಲ. ಮಳೆ ಬಂತು ಅಂದ್ರೆ ರಸ್ತೆಗಳು ಜಾರವು. ನಮ್ದು ವೆಹಿಕಲ್ ಎಷ್ಟೇ ನೀವು 4x4 ಹಾಕಿ ನೀವು ಗೇರ್ ಹಾಕಿ ಹತ್ತಿಸಿದ್ರು ಕೂಡ, ಚೈನ್ ಹಾಕಿ ಹತ್ತಿಸಿದ್ರು ಕೂಡ ಕೆಳಗೆ ಜಾರವು, ವಾಪಸ್ ಜಾರವು ಸರ್. ಅದ್ರೊಳಗೆ ನಮ್ಮನ್ನೆಲ್ಲ ಇಳಿಸ್ಬಿಟ್ರು ಕೆಳಗೆ. ಆಗಲ್ಲ, ಗಾಡಿ ಮೇಲೆ ಕತ್ತಲ್ಲ, ಇಳಿರಿ ಅಂತ ಸರ್. ಆ ಮಳೆ ಒಳಗೆ ಆ ಅಟ್ಲು ಆ ವ್ಯವಸ್ಥೆ ಮಾಡಿಸ್ಕೊಂಡು 80 ಕಿಲೋಮೀಟರ್ ಜರ್ನಿ ಮಾಡಕ್ 3 ದಿವಸ ತಗೊಂಡಿದ್ದೀನಿ ರಜಕ್ ಬರಕ್ಕೆ. ನಮ್ಗೆ ರಜದ ಖುಷಿ, ನನಗೆ ರಜಾ ಸಿಕ್ಕಿದೆ ಅನ್ನೋದೊಂದು ಖುಷಿ, ಆದ್ರೆ ಅಲ್ಲೇ ಮೂರ್ ದಿವಸ ಹೋಯ್ತು. ಇಂಥ ಪರಿಸ್ಥಿತಿ ಎಲ್ಲ ಎದುರಿಸಿನಿ. ನಾರ್ತ್ ಈಸ್ಟ್ ಅಲ್ಲಿ ತುಂಬಾ ಕಷ್ಟ ಇದೆ, ಜನಜೀವನನು ಕಷ್ಟ ಇದೆ. ಬಟ್ ಮಿಲಿಟರಿ ಅವ್ರಿಗೆ ಎಲ್ಲೋದ್ರೂ ಕಷ್ಟನೇ ಬಿಡಿ. ಮಿಲಿಟರಿ ಅವ್ರಿಗೆ ನಿಮಗೆ ತುಂಬಾ ಕಡಿಮೆ, ಒಳ್ಳೆ ಜಾಗ ಸಿಗಿದೆ ಮಿಲಿಟರಿ ಅವ್ರಿಗೆ ತುಂಬಾ ಕಡಿಮೆ. ಅದಕ್ಕೆ ಸೇನೆಯಲ್ಲಿ ಇಷ್ಟು ವರ್ಷನೇ ಅಂತ ಒಂದು ಫಿಕ್ಸ್ ಮಾಡಿದ್ದಾರೆ, ಅಷ್ಟು ಮಾಡಿ ಅಂತ. ಅದರಲ್ಲೂ ಅವರವರ ಶ್ರಮದ ಮೇಲೆ ಎಷ್ಟು ವರ್ಷ ಮಾಡಬಹುದು ಅವರು ಅನ್ನೋದು. ಈಗ ಏನು, ತಾವು ಗಡಿ ಭದ್ರತಾ ಪಡೆಯಲ್ಲಿ ಕೆಲಸವನ್ನ ಮಾಡ್ತಾ ಇದ್ರು, 16 ರಾಜ್ಯಗಳನ್ನ ನಮ್ಮ ದೇಶದಲ್ಲಿ ಸುತ್ತಾಡಿದಿರಿ. ಈ ಬೇರೆ ಬೇರೆ ರಾಜ್ಯಗಳಲ್ಲಿ ಕೃಷಿ ಬದುಕು ಹೇಗಿರುತ್ತೆ, ಅಲ್ಲಿ ಕೃಷಿ ಹೇಗಿರುತ್ತೆ, ಅದ್ರ ಬಗ್ಗೆ ಒಂದಷ್ಟು ತಿಳಿಸಿ. ನಮ್ಮಲ್ಲಿ ನಾನಾ ವಿಧದ ಬೆಳೆಗಳ ಬೆಳಿತೀವಿ, ನಾನಾ ವಿಧದ ಬೆಳೆಗಳೆಲ್ಲ ಇದೆ. ಹೌದು. ಬಟ್ ನೀವು ನಾರ್ತ್ ಈಸ್ಟ್ ಹೋದ್ರೆ ಮಾಡ್ಲೇಬೇಕು ಅಂತ ಮಾಡಲ್ಲ ಕೃಷಿನ, ಯಾವುದೋ ಒಂದೇ ಕೃಷಿ. ಇಲ್ಲ ಅಡಿಕೆ ಬೆಳಿತಾರ, ಅಡಿಕೆ ಅವರು ಕಮರ್ಷಿಯಲ್ ಕ್ರಾಪ್ ಆಗಿ ಕನ್ಸಿಡರ್ ಮಾಡಿಲ್ಲ. ಏನೋ ಲೋಕಲ್ ಆಗಿ ತಿನ್ನಕ್ಕೆ ಒಂದಷ್ಟು ಹಾಕಲ್ತಾರೆ, ಹಾಕತ್ತಾರೆ. ನಾವು ಹಿತ್ತಲಲ್ಲಿ ಹಾಕತ್ತೀವಿ. ನಾವಿಲ್ಲಿ 9-9 ಅಡಿಗೆ ಹಾಕಿದ್ರೆ ಅವರು 2-3 ಅಡಿಗೆ ಹಾಕತ್ತಾರೆ ಅಡಿಕೆನ. 2-3 ಅಡಿಗೆ ಸುಮ್ನೆ ಎಲ್ಲೆಲ್ಲಿ ಜಾಗ ಸಿಕ್ತು ಅಲ್ಲಲ್ಲಿ ಅಡಿಕೆನ ನಟ್ಟು ಬಿಡ್ತಾರೆ. ಸಮಗ್ರವಾಗಿ ಕೃಷಿ ಮಾಡಲ್ಲ. ಮತ್ತೆ ಅವ್ರ ಹತ್ರ ಜಾಗನೂ ಇಲ್ಲ ಅಷ್ಟೊಂದು. ನಮ್ಮ ಹತ್ರ ಸಮತಟ ಜಾಗ ಇದೆ, ಅಲ್ಲೆಲ್ಲ ಜಾಗಗಳು ತುಂಬಾ ಕಡಿಮೆ ಇದೆ. ಅಂದ್ರೆ ಈಗ ಒಂದು ಟ್ರ್ಯಾಕ್ಟರ್ ಹೋಗ್ಬೇಕು, ಎಲ್ಲಿವರೆಗೂ ನೀವು ಟ್ರ್ಯಾಕ್ಟರ್ ಹೋಗಲ್ವ? ಈಗ ನಾವೇ ನೇಗಿಲು ಉಪಯೋಗಿಸಿ ಕೃಷಿ ಮಾಡುವಾಗ ನಮಗೂ ತುಂಬಾ ಕಷ್ಟ ಆಗಿತ್ತು. ಯಾವುದು ನಮ್ಮ ವ್ಯವಸಾಯ ಮಾಡಕ್ಕೆ ನಮ್ಗೇನ ತುಂಬಾ ಕಷ್ಟ ಆಗಿತ್ತು. ಅದೇ ರೀತಿ ಟ್ರ್ಯಾಕ್ಟರ್ ಬಂದ್ಮೇಲೆ ನಮ್ದೆಲ್ಲ ಪೂರ್ತಿ ಚೇಂಜ್ ಆಗೋಯ್ತು. ಟ್ರ್ಯಾಕ್ಟರ್ ವ್ಯವಸಾಯ ಶುರುವಾದ್ಮೇಲೆ ಈಗ ಬಿಡಿ ಕೈ ಟ್ರ್ಯಾಕ್ಟರ್ಗಳು ಬಂದಿದ್ದಾವೆ, ಅದೇ ಕಲ್ಟಿವೇಟರ್ಗಳು ಅಂತ. ಈ ತರ ಎಲ್ಲ ಆಧುನಿಕವಾಗಿ ಯಂತ್ರಗಳು ಬಂದ್ಮೇಲೆ ನಮಗೆ ಕೃಷಿ ಇನ್ನೂ ಈಸಿ ಆಗೋಯ್ತು. ಕೃಷಿ ಈಸಿ ಆದಷ್ಟು ಇವರೇನ್ ಮಾಡಿದ್ರು, ಕೆಲಸ ಜಾಸ್ತಿ, ಉತ್ಪಾದನೆ ಜಾಸ್ತಿ ಮಾಡಕ್ ಶುರುವಾದ್ರು ರೈತರು ಕೂಡ. ಈಗ ರೈತರು ಕೂಡ ಅಡ್ವಾನ್ಸ್ ಆಗಿದ್ದಾರೆ. ಸಿಟಿಗೂ ಕಂಪೇರ್ ಮಾಡಿದ್ರೆ ರೈತರು ಕೂಡ ಅದೇ ಪ್ಯಾರಲಲ್ ಆಗಿ ಮುಂದೆ ಬರ್ತಾ ಇದಾರೆ. ಈ ರೈತರಿಗೆ ತೊಂದರೆ ಆಗೋದು ಇಲ್ಲಿ ಅಂದ್ರೆ ರೇಟು, ಈ ರೋಗಗಳು, ಅಲ್ಲ ರೋಗದಿಂದ ಮುಕ್ತವಾಗಿ ಬೆಳೆ ಚೆನ್ನಾಗ್ ಬಂತು ಅಂದ್ರೆ ರೇಟ್ ಸಿಗ್ಲೇಬೇಕು ಮನುಷ್ಯಗೆ. ಮತ್ತೆ ಅವ್ನು ಖರ್ಚು ಮಾಡಿದ್ದು ದುಡ್ಡು ಸಿಗ್ಲಿಲ್ಲ ಅಂದ್ರೆ ಅವಾಗ ರೈತನಿಗೂ ತುಂಬಾ ತೊಂದರೆ ಆಗುತ್ತೆ. ಅಂತ ವಿಷಯದಲ್ಲಿ ನಾರ್ತ್ ಈಸ್ಟ್ ಅಲ್ಲೆಲ್ಲ ಸರ್ ಮೇನ್ ಕ್ರಾಪ್ ಬಂದು ಅಕ್ಕಿ ಮೇಲೆ ಡಿಪೆಂಡ್ ಆಗಿದ್ದಾರೆ. ಭತ್ತ ಬೆಳೀತಾರೆ ಯಾಕೆಂದ್ರೆ ಮಳೆ ಏರಳವಾಗುತ್ತೆ. ನಿಮ್ಗೆ ಎಲ್ಲಿ ಬೆಟ್ಟದಿಂದ ಕೆಳಗೆ ಜಾಗಗಳವೆ ಎಲ್ಲಾ ಕಡೆನೂ ಭತ್ತ ಇರುತ್ತೆ. ಅದ್ ಬಿಟ್ರೆ ಸರ್ ಕಾಡಿನ ಸಂಪತ್ತೇ ಜಾಸ್ತಿ ಅವರಿಗೆ, ಮರಗಳು ಏರಳವಾಗಿದೆ. ಈಗ ಟೀಕ್ ಮರಗಳು ಅವೆಲ್ಲ ರೋಡಲ್ಲೇ ಸರ್, ಟೀಕ್ ಮರಗಳು ತುಂಬಾ. ಅವರೆಲ್ಲ ಈಗ ಬರ್ಮಾ ಟೀಕ್ ಅಂತೆಲ್ಲ ಕೇಳಿದಿರಲ್ಲ, ಅದೇ ತರ ಟೀಕ್ ಇಡೀ ತ್ರಿಪುರಾದಲ್ಲೇ ಇದೆ. ಟೀಕ್ ಮರಗಳು ಜಾಸ್ತಿ ಇದೆ. ಅದೆಲ್ಲ ಅವ್ರು ಹಾಕಿರೋದಲ್ಲ, ನ್ಯಾಚುರಲ್ ನೈಸರ್ಗಿಕವಾಗಿ ಬೆಳೆದ್ರ ಗಿಡಗಳು. ಅವ್ರಿಗೆ ತುಂಬಾ ವುಡ್ ಇದ್ರಲ್ಲೇ ಪ್ರಾಫಿಟ್ ಇದೆ ಅವ್ರಿಗೆ. ಅದ್ ಬಿಟ್ರೆ ಸರ್ ಅಂತ ನಾನು ನೋಡಿದ ಮಟ್ಟಿಗೆ ಜೋಳ ಗಿಳ ಸ್ವಲ್ಪ ಸ್ವಲ್ಪ ಬೆಳ್ಕೋತಾರೆ. ಅಲ್ಲಿ ಜಾಗನೇ ಇಲ್ಲ, ಅಷ್ಟೊಂದು ವ್ಯವಸಾಯ ಮಾಡಕ್ ಜಾಗ ಇಲ್ಲ. ಭತ್ತ ಇಸ್ ದ ಮೇನ್ ಕ್ರಾಪ್ ಅಲ್ಲಿ ಅಷ್ಟೇ. ತುಂಬಾ ಆಸಕ್ತಿ ಇಟ್ಕೊಂಡು ನಮಗಿಂತಲೂ ಕೂಡ ಇನ್ನೂ ಚೆನ್ನಾಗಿ ಕೃಷಿ ಮಾಡ್ತಾರೆ ಅನ್ನೋ ಜಾಗಗಳು ಯಾವ್ದಾದ್ರೂ ನೋಡಿದ್ರೆ ಸರ್? ನಾನು ನೋಡಿದ್ದು ಪಂಜಾಬ್. ಹೌದು, ಪಂಜಾಬ್ ನಮ್ಗಿಂತಲೂ ತುಂಬಾ ಅಡ್ವಾನ್ಸ್. ನಾನು ಇಷ್ಟಪಟ್ಟಿದ್ದು ರಾಜ್ಯ ಅಂದ್ರೂ ಕೂಡ ಅದೇ. ನಾವು ಅತ್ಯಂತ ಶ್ರೀಮಂತರ ರಾಜ್ಯ ಅಂದ್ರೆ ನನಗೆ ಫಸ್ಟ್ ಗುಜರಾತ್, ಎರಡನೇದು ಪಂಜಾಬ್. ಅಂದ್ರೆ ತುಂಬಾ ಅಡ್ವಾನ್ಸ್ ಆಗಿರೋದು, ತುಂಬಾ ಚೆನ್ನಾಗಿದೆ. ಕ್ರಾಪ್ ಪದ್ಧತಿನೂ ತುಂಬಾ ಚೆನ್ನಾಗಿದೆ. ನಾವೆಲ್ಲ 2 ಎಕರೆ 3 ಎಕರೆ ಮಾಡಿದ್ರೆ ಅವರು ಒಬ್ಬೊಬ್ರು 150 ಎಕರೆ ಜಮೀನು ಒಬ್ಬೊಬ್ರು ಆತರ. ಇಡೀ ಕೃಷಿನ ಈಗ ಅಮೆರಿಕದಲ್ಲೆಲ್ಲ ನೀವು ನೋಡಿರ್ಬೋದು, ಅದೇ ತರ ಕೃಷಿನ ಪಂಜಾಬ್ ಮಾಡ್ತಾವ್ರೆ. ಪಂಜಾಬ್ ಅವರಿಗೆ ಕೃಷಿ ಅಂದ್ರೆ ತುಂಬಾ, ನಮ್ಗಿಂತ ತುಂಬಾ ಹೊಲವಿದೆ ಅವರಿಗೆ. ಅದಕ್ಕೆ ಮೇನ್ ಕ್ರಾಪ್ ಬಂದು ಭತ್ತ. ಸರ್ ನಿಮ್ಗೆ ಹೇಳ್ಬೋದು 20 ಎಕರೆಗಟ್ಟಲೆ ಇದೆ ಒಂದು ಹೊಲ. ನಾವಿಲ್ಲಿ 1/2 ಎಕರೆ 1 ಎಕರೆ ಮಾಡ್ತೀವಿ, ಅಲ್ಲಿ 20 ಎಕರೆಗೆ ಒಂದು ಹೊಲ ಅಂತಾರೆ. ಈ ತರ ತುಂಬಾ ಚೆನ್ನಾಗಿದೆ ಅಲ್ಲಿ. ಏನ್ ಇಷ್ಟ ಆಯ್ತು ಅಲ್ಲಿ ಅವರು ಕೃಷಿ ಪ್ರೀತಿ ಇಷ್ಟ ಆಯ್ತು ಅವ್ರು ಮಾಡ್ತಾರ ಅಂತ? ಅಲ್ಲ, ಅವರು ನಮ್ಗಿಂತ ಸರ್ ಯಂತ್ರೋಪಕರಣಗಳ ಜಾಸ್ತಿ ಬಳಸ್ತಾ ಇದಾರೆ. ಯಂತ್ರೋಪಕರಣಗಳೆಲ್ಲ ಈಗ ಒಬ್ಬ 20 ಎಕರೆಗೆ ಜಮೀನಲ್ಲಿ ಒಂದು ಯಾವ್ದೇ ಒಂದು ಬೆಳೆ ಬೆಳಿತೀನಿ ಅಂದ್ರೆ 2-3 ಜನ ಸೇರ್ಕೊಂಡು ಕೆಲಸ ಮಾಡ್ಬಿಡ್ತಾರೆ. ಬಟ್ ನಾವು 20 ಎಕರೆಗೆ ಮಾಡ್ಬೇಕು ಅಂದ್ರೆ ನಾವು ಯಂತ್ರೋಪಕರಣ ಅಷ್ಟೊಂದು ಯೂಸ್ ಮಾಡಲ್ಲ, ಯಾಕಂದ್ರೆ ನಮ್ಮ ಹೊಲಗಳು ಚಿಕ್ಕವು. ಮತ್ತೆ ಒಂದು ಟ್ರ್ಯಾಕ್ಟರ್ ತಿರುಗಿಸಕ್ಕೆ ಅಲ್ಲಿ ಮಾಡಕ್ಕೆ ಅಲ್ಲಿ, ಯಾಕಂದ್ರೆ ಇಲ್ಲಿ ಜಮೀನು 1 ಎಕರೆ ಇದೆ, ಅದನ್ನ 3 ಜನಗಳ ಮಕ್ಕಳಿಗೆ ಹಂಚಿರ್ತಾರೆ. ಈಗ ಒಂದು ಟ್ರ್ಯಾಕ್ಟರ್ ತಿರುಗಬೇಕು ಅಂದ್ರು ಇನ್ನೊಂದು ಹೊಲಕ್ಕೆ ಟಚ್ ಮಾಡ್ದಂಗೆ ತಿರುಗಿಸ್ಬೇಕು ಅಂದ್ರೆ ಆಗೋದಿಲ್ಲ. ಅಲ್ಲಿ ಹಂಗಲ್ಲ, 20 ಎಕರೆನು ಇಂಗ್ಲಿಂದ ಹೊರಟ್ರೆ ಸೀದ 20 ಎಕರೆ ಹೋಯ್ತಾ ಇರ್ತಾರೆ. ಅಲ್ಲಿ ಜಮೀನ್ ಜಾಸ್ತಿ ಇದೆ ಕಂಪೇರ್ ಟು ಇಲ್ಲಿ ನೋಡಿದ್ರೆ. ಜನಸಂಖ್ಯೆ ಕಡಿಮೆ, ಜಮೀನ್ ಜಾಸ್ತಿ. ಇಲ್ಲಿ ಜನಸಂಖ್ಯೆ ಜಾಸ್ತಿ, ಜಮೀನ್ ಕಡಿಮೆ. ಆ ತರ ಪರಿಸ್ಥಿತಿ ನಾನು ನೋಡಿದೆ ಇಲ್ಲಿ. ಬಟ್ ಅದೇ ನಾ ಹೇಳಿದ ಮುಖಾಂತರ ಯಂತ್ರೋಪಕರಣಗಳು ಜಾಸ್ತಿ ಯೂಸ್ ಮಾಡ್ತಾರಲ್ಲಿ. ನೀವು ಬಾಂಗ್ಲಾದೇಶ ಮತ್ತೆ ಚೈನಾ ಪಾಕಿಸ್ತಾನ ಈ ಒಂದು ಗಡಿಗಳಲ್ಲೂ ಕೂಡ ಕೆಲಸ ಮಾಡಿದ್ದೀರಾ? ಹೌದು. ಬೇರೆ ದೇಶದ ಕೃಷಿಯನ್ನ ನೋಡ್ಲಿಕ್ಕೆ ಏನಾದರೂ ಕೇಳಲಿಕ್ಕೆ ಅವಕಾಶ ಆಯ್ತಾ? ಇಲ್ಲ, ಪಾಕಿಸ್ತಾನ ಕಂಪೇರ್ ಮಾಡಿದ್ರೆ ನಾವೇ ಬೆಸ್ಟ್ ಇದ್ವಿ ಕೃಷಿಯಲ್ಲಿ. ನಮ್ಗಿಂತ ಏನ್ ಜಾಸ್ತಿ ಅವ್ರ ಅಡ್ವಾನ್ಸ್ ಆಗಿಲ್ಲ ಪಾಕಿಸ್ತಾನದಲ್ಲಿ, ಯಾಕಂದ್ರೆ ಅವ್ರಿಗೆ ವಿದ್ಯುತ್ ಶಕ್ತಿ ಅಭಾವ ಇದೆ ತುಂಬಾ. ಇಡೀ ಬಾರ್ಡರ್ ಅಲ್ಲಿ ನಮ್ದೇ ಲೈಟ್ ಗಳು ಉರಿಯೋದು ಸರ್. ಫೆನ್ಸಿಂಗ್ ಹಾಕಿರೋದು ನಾವೇ. ಇಂಡಿಯಾದವರೇ ಫೆನ್ಸಿಂಗ್. ಎಷ್ಟು ಕಿಲೋಮೀಟರ್ ಇದೆ? 4,000 ಕಿಲೋಮೀಟರ್ ಇದೆ ನಮ್ದು ಪಾಕಿಸ್ತಾನ ಬಾರ್ಡರ್. 4,000 ಕಿಲೋಮೀಟರ್ ಬಾರ್ಡರ್, 4,000 ಕಿಲೋಮೀಟರ್ಗೂ ಫೆನ್ಸಿಂಗ್ ಹಾಕಿರೋದು ನಾವೇ ಇಂಡಿಯಾದವ್ರೆ. ಅದ್ರ ಪೂರ್ತಿ ಖರ್ಚು ಎಷ್ಟು ಕೋಟಿ ಗಟ್ಟಲೆ, ಎಷ್ಟು 1,000 ಕೋಟಿ ಖರ್ಚು ಮಾಡಿದೀವಿ ಅದೆಲ್ಲ ನಮ್ದೇ. ಮತ್ತೆ ಈಗ ನಾನು ಕಾಣಂಗೆ ಎಲ್ಲಾ ಬಾರ್ಡರ್ಗೂ ಲೈಟ್ ಲೈಟ್ ಫೆಸಿಲಿಟಿ, 24 ಗಂಟೆ ಲೈಟ್ ಕೊಡ್ಬೇಕು ಅಂತ ಐತೆ. 24 ಗಂಟೆ ಲೈಟ್ ನಾವು ತಿರುಗಿಸಿರೋದಿಲ್ಲ ಯಾವ ಕಡೆ ಗೊತ್ತಾ? ಪಾಕಿಸ್ತಾನದ ಕಡೆಗೆ. ಲೈಟ್ಗಳ 100 ಮೀಟರ್ಸ್ ಪೋಲ್ಗಳವು, ಅಷ್ಟು ಎತ್ತರದ ಲೈಟ್ಗಳು. ಒಂದೊಂದು ಪೋಲ್ಗೆ 8-10 ಲೈಟ್, ಅದು ಫೋಕಸ್ ಲೈಟ್. 400 ಮೀಟರ್ಸ್ ವರ್ಗೂ ಅದು ಲೈಟ್ ಇದಾಗಬೇಕು, ಕಾಣಿಸ್ಬೇಕು. ಆ ಕಡೆಯಿಂದ ಯಾವ್ದೇ ಏನೇ ಬರ್ತಾ ಇದ್ರು, ಒಂದು ಬರ್ತಾ ಇದ್ರು ಕೂಡ ಕಾಣಿಸ್ಬೇಕು. ನಮ್ ಕಡೆ ಲೈಟ್ ಇಲ್ಲ, ಆ ಕಡೆ ತಿರುಗಿಸ್ಬಿಟ್ಟಿದ್ವಿ. ನಮ್ ಕಡೆಗೆ ಏನು ಉದ್ದೇಶ ಇಲ್ವಲ್ಲ, ಆ ಕಡೆ ಕಾಣಿಸ್ಬೇಕು ನಮಗೆ. ಕಾಣಬೇಕು ಶತ್ರುಗಳು ಬರುವಂತದ್ದು, ಕಾಣಬೇಕು ಕಾಣಬೇಕು. ನಾವು ಅಷ್ಟು ವಿದ್ಯುತ್ ಶಕ್ತಿ ವ್ಯಯ ಮಾಡಿ ಇಡೀ ಬಾರ್ಡರ್ನೇ ಕಾಯ್ತಾ ಇದೀವಿ. ಅವ್ರಿಗೆ ವಿದ್ಯುತ್ ಶಕ್ತಿ ಹಳ್ಳಿಗಳಲ್ಲಿ, ಇನ್ನೂ ಪಾಕಿಸ್ತಾನದ ಕಡೆಯಲ್ಲಿ ಬಾರ್ಡರ್ ಇರೋ ಹಳ್ಳಿಗಳಲ್ಲಿ ಇನ್ನೂ ಲೈಟ್ ಇಲ್ಲ, ಇನ್ನೂ ಲೈಟಿನ ಸಮಸ್ಯೆ ಅವ್ರಿಗೆ. ಅವರು ನೋಡ್ತಾರೆ ಇಂಡಿಯಾ ಎಷ್ಟು ಮುಂದುವರೆದಿದೆ ಅಂತ ನೋಡ್ತಾ ಇರ್ತಾರೆ. ಈಗ ವಿದ್ಯುತ್ ಶಕ್ತಿ ಎಲ್ಲಿ ಇಲ್ಲೋ ಅಲ್ಲಿ ನಿಮ್ಗೆ ಯಾವ ಯಂತ್ರೋಪಕರಣಗಳು ಇರೋದಿಲ್ಲ. ಬಾರ್ಡರ್ಗೆ ಕನೆಕ್ಷನ್ ಅಂದ್ರೆ ಮೇನ್ ರೋಡ್ ಗಳು ಇರ್ಬೇಕು, ರೋಡ್ ವ್ಯವಸ್ಥೆ ಇಲ್ಲ ಆ ಕಡೆ. ಅದಕ್ಕೋಸ್ಕರ ಅವ್ರಿಗೆ ಸ್ವಲ್ಪ ವ್ಯವಸಾಯ ತುಂಬಾ ಹಿಂದುಳಿದಿದ್ದಾರೆ. ಇನ್ನ ಚೈನಾ ಸರ್, ಚೈನಾ ಬಿಡಿ, ನಮ್ಗಿಂತ ಅಡ್ವಾನ್ಸ್ ಆಗಿದ್ದಾರೆ. ಅವ್ರು ತುಂಬಾ ಅಡ್ವಾನ್ಸ್ ಆಗಿ ಕೃಷಿನೂ ಮಾಡ್ತಾ ಇದಾರೆ, ಅಡ್ವಾನ್ಸ್ ಆಗಿ ಎಲ್ಲಾ ಇದರಲ್ಲೂ ನಮ್ಗಿಂತ ಡೆವಲಪ್ ಆಗಿದ್ದಾರೆ. ಅದು ನಿಜಾಂಶ, ನಾವು ಒಪ್ಕೊಳ್ಳೇಬೇಕು. ಯಾವ ದೇಶ ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಹೇಳಲೇಬೇಕು, ಯಾವ್ದು ಚೆನ್ನಾಗಿಲ್ಲ ಅದನ್ನ ಚೆನ್ನಾಗಿಲ್ಲ ಅಂತಲೂ ಹೇಳ್ಬೇಕು. ನಾನು ಬಾಂಗ್ಲಾದೇಶನೂ ನೋಡಿದ್ದೀನಿ, ಪಾಕಿಸ್ತಾನ ನೋಡಿದ್ದೀನಿ. ಪಾಕಿಸ್ತಾನ ನಾನು 18 ದಿವಸ ಇದ್ದು ಬಂದಿದ್ದೀನಿ. ಅಂದ್ರೆ ಸರ್ ಅದು ಸುಮಾರು ಒಂದು ಸರ್ ಕ್ರೀಕ್ ಅಂತ ಒಂದು ಏರಿಯಾ ಇದೆ. ಕ್ರೀಕ್ ಗಳು ಅಂದ್ರೆ ಸಮುದ್ರದ ನಾಲೆಗಳು. ಈ ನಾಲೆಗಳೇನ ಏನಾಗುತ್ತೆ ಅಂದ್ರೆ ನಮ್ದು ಒಂದು ಸರ್ ಕ್ರೀಕ್ ಅಂದ್ರೆ ಸ್ವಲ್ಪ ದೊಡ್ಡ ನಾಲೆ, ಅದು ಇಂಡಿಯಾ ಮತ್ತೆ ಪಾಕಿಸ್ತಾನ ಮಧ್ಯೆ ಇದೆ. ಆ ಸರ್ ಕ್ರೀಕ್ ನಾವು ಸರ್ವೆ ಮಾಡ್ತಾ ಇದ್ವಿ. ಅದು 1947 ಇದು 18ನೇ ಬಾರಿ ಸರ್ವೆ ಆಯ್ತು. ಆ ಸರ್ವೆ ಆದಾಗ ನಾನು ವಾಟರ್ ವಿಂಗ್ ಬುಜ್ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೆ. ಅಲ್ಲಿ ಪಾಕಿಸ್ತಾನಕ್ಕೆ ಒಬ್ರು ಆಪರೇಟರ್ ಕಳಿಸ್ಬೇಕಾಗಿ ಬಂತು. ಯಾಕೆಂದ್ರೆ ಸರ್ವೆ ಮಾಡಕ್ಕೆ 2 ಕಡೆಯಿಂದನೂ ಜನ ಹೋಗ್ಬೇಕು, ಇಂಡಿಯಾ ಸೈಡ್ ಇಂದನೂ ಹೋಗ್ಬೇಕು. ಒಂದು 20-25 ಜನ ನಮ್ಮ ಏನು ಡೆಲಿಗೇಷನ್ ಪಾರ್ಟಿ ಇರುತ್ತೆ ಸರ್ವೆ ಪಾರ್ಟಿ, ಅವ್ರನ್ನ ಈ ಕಡೆಯಿಂದ ಆ ಕಡೆ ಕಮ್ಯುನಿಕೇಟ್ ಮಾಡ್ಬೇಕು, ಆ ಕಡೆಯವರು ಈ ಕಡೆ ಕಮ್ಯುನಿಕೇಟ್ ಮಾಡ್ಬೇಕು. ಯಾಕೆಂದ್ರೆ ಸಮುದ್ರದ ಮಧ್ಯೆ ಇಂಡಿಯಾ ಪಾಕಿಸ್ತಾನ ಸೇರ್ಬೇಕಲ್ಲ, ಸೇರಿದ್ರೆ ತಾನೇ ಇಬ್ರು ಒಪ್ಕೊಂಡಿರ್ತಾನೆ ಅದು ಸರ್ವೆ ಅನ್ನಿಸ್ಕೊಂಡ್ರೆ. ಅದನ್ನ 18 ಸಾರಿ ಮಾಡಿದೀವಿ, ಆದ್ರೂ ಇನ್ನು ಪಾಕಿಸ್ತಾನ ಒಪ್ಕೊಂಡಿಲ್ಲ. ಆ ಸರ್ವೆಗೆ ನನ್ನನ್ನು ಡೀಟೇಲ್ ಮಾಡಿದ್ರು, ಆಸ್ ಎ ಆಪರೇಟರ್ ನೀವು ಪಾಕಿಸ್ತಾನಕ್ಕೆ ಹೋಗ್ಬೇಕು ಅಂದ್ರೆ, ಪಾಕಿಸ್ತಾನ ಅಂದ್ರೆ ಸಿಟಿ ಅಲ್ಲ, ಬಾರ್ಡರ್ ಅಲ್ಲೇ ನೀವು ಆ ಕಡೆ ಕ್ರಾಸ್ ಆಗ್ಬಿಟ್ಟು ಅವ್ರಿಗೆ ಅವರ ಇದ್ರಲ್ಲಿ ಇರ್ಬೇಕು ಅಂತ. ಅವಾಗ 18 ದಿವಸ ಸರ್ ನಾನು ಸರ್ವೆಗೆ ಪಾರ್ಟ್ ಆಗಿದ್ದಲ್ಲಿ ನಾನು ಪಾಕಿಸ್ತಾನಕ್ಕೆ ಹೋದೆ. ಅಲ್ಲಿ ಆಪರೇಟರ್ ಜೊತೆ ನನ್ನ ಕೆಲಸ, ಅಲ್ಲಿಂದ ಒಬ್ಬನ ಆಪರೇಟರ್ನ ಪಾಕಿಸ್ತಾನದವ್ರು ಇಲ್ಲಿ ಕಳ್ಸಿದ್ರು ಇಂಡಿಯಾಗೆ, ಅವರು ನಮ್ಮ ಆಪರೇಟರ್ ಜೊತೆ ಕೆಲಸ. ಈಗ ನಾವು ಇಬ್ರು ಕನೆಕ್ಟ್ ಮಾಡ್ಬೇಕು, ಈ ಜನಗಳ ಯಾವಾಗ ಎಷ್ಟು ಗಂಟೆ ಕಳಿಸ್ಬೇಕು, ಹೈ ಟೈಡ್ ಯಾವಾಗಿದೆ, ಲೋ ಟೈಡ್ ಅಂದ್ರೆ ಸಮುದ್ರದ ಟೈಡ್ಗಳು ಇರುತ್ತಲ್ಲ, ಸಮುದ್ರ ನೀರಿನ ಟೈಡ್ಸ್, ಆ ಟೈಡ್ಸ್ ಮೇಲೆ ಹೋಗ್ಬರುತ್ತೆ, ಕೆಳಗೆ ಹೋಗ್ಬರುತ್ತೆ, ಎಷ್ಟು ಗಂಟೆಗೆ ಯಾವ ಗಾಳಿ ಬೀಸುತ್ತೆ, ಮತ್ತೆ ವಿಂಡ್ ವೆಲಾಸಿಟಿ ಎಷ್ಟಿದೆ, ಎಲ್ಲಾನು ನಾವು ಅಲ್ಲಿ ಅವರಿಗೆ ತಿಳಿಸ್ಬೇಕಾಯ್ತು. ಈಗ ಬಿರುಗಾಳಿ ಬರ್ತಾ ಇದೆಯಾ, ಇಲ್ಲ ಮಳೆ ವಾತಾವರಣ ಇದೆಯಾ, ನೀವು ಸಮುದ್ರದಿಂದ ವಾಪಸ್ ಬನ್ನಿ. ಯಾಕಂದ್ರೆ ಅವರು ಸರ್ವೇಯರ್ ಸರ್, ಅವರು ಕೆಲಸ ಮಾಡ್ತಾರೆ. ಮತ್ತೆ ಪಾಕಿಸ್ತಾನದವರು ವಾಪಸ್ ಪಾಕಿಸ್ತಾನಕ್ಕೆ ಹೋಗೋರು, ಇಂಡಿಯಾದವರು ಮತ್ತೆ ಇಂಡಿಯಾಗೆ ಹೋಗೋರು. ಬಟ್ ಅವರಿಗೆ ನಾವು ಕಮ್ಯುನಿಕೇಟ್ ಮಾಡ್ಕೊಡ್ಬೇಕಾಗಿತ್ತು, ನೋಡಿ ನೀವು ಇಷ್ಟು ಗಂಟೆಗೆ ಇಲ್ಲಿಂದ ಹೋಗಿ ಅಲ್ಲಿರಿ. ಮತ್ತೆ ಅವರಿಂದ ನಾವು ಯಾವಾಗಲೂ ಕಮ್ಯುನಿಕೇಶನ್ ಅಲ್ಲಿ ಇರ್ಬೋ, ಏನಾಯ್ತು ಎಷ್ಟಾಯ್ತು ಕಮ್ಯುನಿಕೇಶನ್ ಮಾಡ್ಲೇಬೇಕಾಯ್ತು. ಅದಕ್ಕೆ ನಾನು ಆಸ್ ಎ ರೇಡಿಯೋ ಆಪರೇಟರ್ ಒಬ್ಬ ರೇಡಿಯೋ ಆಪರೇಟರ್ ಆಗಿ ಒಬ್ಬನ ಅಲ್ಲಿ ಕಳಿಸಿದ್ರು, ಅದ್ರಲ್ಲಿ ನಾನಿದ್ದೆ. 18 ದಿವಸ ನಡೀತು, ಅದೊಂದು ನೆನಪು ಸರ್ ನನಗೆ, ಪಾಕಿಸ್ತಾನಕ್ಕೆ 18 ದಿವಸ ಇದ್ದೆ ಅಂತ. ಅಲ್ಲಿ ಹೋಗಿ 18 ದಿವಸ ಅವ್ರ ದೇಶದ ಪರವಾಗಿ ಕೆಲಸವನ್ನು ಬಂದೆ. ಹೀಗೆ ನಿಮ್ಮ ಅನುಭವಗಳು ತುಂಬಾ ಮಿಲಿಟರಿಯಲ್ಲಿ ಬಹಳ ಬಹಳ ಚೆನ್ನಾಗಿತ್ತು. ಕೃಷಿಯನ್ನ ಗ್ರಹಿಸಲಿಕ್ಕೆ ಸಾಧ್ಯನೂ ಕೂಡ ಆಯ್ತು. ಮುಂದಿನ ದಿವಸಗಳಲ್ಲಿ ಕೃಷಿಗೆ ಸಂಬಂಧಪಟ್ಟ ಹಾಗೆ ಇನ್ನು ಏನೇನ್ ಮಾಡಬೇಕು ಅನ್ನೋ ಆಲೋಚನೆ ಇದೆ ನಿಮ್ಗೆ? ಸರ್, ಅದ್ರ ಬಗ್ಗೆ ಇನ್ನು ಯೋಚನೆ ಮಾಡಿಲ್ಲ. ಕೃಷಿ ಬಗ್ಗೆ ನಾನು ಮಾಡ್ಬೇಕು ಅಂತ ನನಗೆ ಜಮೀನ್ ಬೇಕಾಗುತ್ತೆ. ಈಗ ಜಮೀನ್ ಗೊತ್ತಲ್ವಾ ನಿಮ್ಗೆ ಎಷ್ಟು ಕಾಸ್ಟ್ಲಿ ಆಗಿದೆ. ನಮ್ಮಲ್ಲೆಲ್ಲ ಕಡಿಮೆ ಹಿಡುವಳಿ, ಕಡಿಮೆ ಹಿಡುವಳಿ, ಜಮೀನ್ ಎಲ್ಲೂ ಇಲ್ಲ. ಅದರಿಂದ ಅದ್ರ ಬಗ್ಗೆ ಇನ್ನು ನಾನು ಹೆಚ್ಚು ಯೋಚನೆ ಮಾಡಿಲ್ಲ. ಈಗ ಏನಿದೆ ಅದು ನಡೆಯುತ್ತೆ. ನೆಕ್ಸ್ಟ್ ಯಾವ್ದಾದ್ರು ಕ್ರಾಪ್ ದೂಸರ ಬಂತು, ಬೇರೆ ಕ್ರಾಪ್ ಇಂದ ತುಂಬಾ ಆದಾಯ ಕ್ರಾಪ್ ಅಂದ್ರೆ ನಾನು ಅದನ್ನು ಮಾಡಕ್ ರೆಡಿ ಇದ್ದೇನೆ. ತುಳಸಿರಾಮ್ ಅವರೇ, ನಿಮ್ಮನ್ನ ಸಂಪರ್ಕ ಮಾಡಬೇಕು ಅಂತ ಹೇಳಿದ್ರೆ ಮಾಡುವಂತದ್ದು ಹೇಗೆ? ಸರ್, ನನ್ನ ಮೊಬೈಲ್ ಸಂಖ್ಯೆ ಹೇಳಿ. 9205-549-358. ಸಂಪರ್ಕ ಸಂಖ್ಯೆಯನ್ನ ಮತ್ತೊಮ್ಮೆ ಹೇಳಿ. 9205-549-358. ಒಳ್ಳೆದು ತುಳಸಿರಾಮ್ ಅವರೇ, ಇದುವರೆಗೆ ನಿಮ್ಮ ಕೃಷಿ ಬದುಕಿನ ಅನುಭವಗಳನ್ನ ನಮ್ಮ ಕೇಳುಗರೊಂದಿಗೆ ಬಹಳ ವಿವರವಾಗಿ ಹಂಚಿಕೊಂಡ್ರಿ. ತಮಗೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ನಿಮಗೂ ಕೂಡ ಸರ್. ತುಂಬಾ ಚೆನ್ನಾಗಿ ನೀವು ನನ್ನ ಮಾತನ್ನ ಕೇಳಿದೀರಾ. ಏನಾದ್ರು ತಪ್ಪಿದ್ರೆ ಇದರಲ್ಲಿ ನನ್ನ ಕ್ಷಮಿಸಿ, ಮತ್ತೆ ಸಿಗೋಣ. ಮುಂದೆ ಚೆನ್ನಾಗಿ ಮಾತಾಡಿದ್ರೆ ಹೆಂಗ ಕೇಳಕ್ ಸಾಧ್ಯ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಧನ್ಯವಾದ. ನಮಸ್ತೆ. ಥ್ಯಾಂಕ್ ಯು. ಜೈ ಹಿಂದ್. ಇದುವರೆಗೆ ನಿವೃತ್ತ ಯೋಧನ ಸಮಗ್ರ ಕೃಷಿ ಬದುಕಿನ ಅನುಭವ ಕುರಿತಂತೆ ಹಾಸನ ತಾಲೂಕು ಮುತ್ತತ್ತಿ ಗ್ರಾಮದ ಎಂಡಿ ತುಳಸಿರಾಮ್ ಅವರೊಂದಿಗಿನ ಮಾತುಕತೆಯ ಅಂತಿಮ ಭಾಗವನ್ನ ಕೇಳಿದಿರಿ. ಇವರೊಂದಿಗೆ ಮಾತುಕತೆಯಲ್ಲಿ ಭಾಗವಹಿಸಿದ್ದವರು ಅರಕಲಗೂಡು ವಿ ಮಧುಸೂದನ್. ಕಾರ್ಯಕ್ರಮದ ಕಡೆಯಲ್ಲಿ ಕೇಳೋಣ ಯುವರಾಜ್ ಅವರ ಧ್ವನಿಯಲ್ಲಿರುವ ಜನಪದ ಗೀತೆಯನ್ನ. ಉದ್ದೇಶದ ಹೆಣ್ಣು ಇವಳು ರಂಗಿಲಾಲ, ಕುಂತಳ ಕುದುರೆ ಮ್ಯಾಲ ಮಾಡ್ತಾಳೆ ಡಬುಲ್ಲ, ಕುಣದಂಗೆ ನವುಲ್ಲ, ಕುಣದಂಗೆ ನವುಲ್ಲ. ಯಾವ ಉದ್ದೇಶದ ಹೆಣ್ಣು ಇವಳು ರಂಗಿಲಾಲ, ಕುಂತಳ ಕುದುರೆ ಮ್ಯಾಲ ಮಾಡ್ತಾಳೆ ಡಬುಲ್ಲ, ಕುಣದಂಗೆ ನವುಲ್ಲ, ಕುಣದಂಗೆ ನವುಲ್ಲ. ಎದೆಯ ಹಾಲ ಇವಳಿಗೆ ಯಾವತ್ತಾಗಿ ಕುಡಿಸಿದಳವ್ವ ಎದೆಯ ಹಾಲ, ಮಿಂಚುತ್ತವ್ರಿ ಕಲ್ಲ ಕೈಯದ ಗಿಣ್ಣಿಕ್ಕೋಗಿಲ್ಲ, ಕುಣದಂಗೇನವುಲ್ಲ, ಕುಣದಂಗೇನವುಲ್ಲ. ಯಾವುದ್ದೇಶದ ಹೆಣ್ಣು ಇವಳು ರಂಗಿಲ್ಲಾಲ, ಕುಂತಳ ಕುದುರೆ ಮ್ಯಾಲ ಮಾಡ್ತಾಳೆ ಡಬುಲ್ಲ, ಕುಣದಂಗೇನವುಲ್ಲ, ಕುಣದಂಗೇನವುಲ್ಲ. ಬಾಚಿಬ್ಬವ್ ತಲೆ ತೆಗೆದಾಳ್ ತೆಗೆದಾಳೋ ಹೆಣ್ಣು ಶೋಭ, ಬಾಚಿಬ್ಬವ್ ತಲೆ ತೆಗೆದಾಳ್ ತೆಗೆದಾಳೋ ಹೆಣ್ಣು ಶೋಭ. ಕೊಂಕಂಟಿ ಗೆಜ್ಜೆ ಸಾರ ಸಾರ ಗಾಳ ಬರಳ ಹಾಕ್ಯಳ ಬಳ, ಕೊಂಕಂಟಿ ಗೆಜ್ಜೆ ಸಾರ ಸಾರ ಗಾಳ ಬರಳ ಹಾಕ್ಯಳ ಬಳ. ಅರ್ಥವಿ ಕುಂಗರ ಗೂತ, ಅರ್ಥವಿ ಕುಂಗರ ಗೂತ. ಯಾವ ಉದ್ದೇಶದ ಹೆಣ್ಣು ಇವಳು ರಂಗಿಲಾಲ, ಕುಂತಳ ಕುದುರೆ ಮ್ಯಾಲ ಮಾಡ್ತಾಳೆ ಡಬುಲ್ಲ, ಕುಣದಂಗೇನವುಲ್ಲ, ಕುಣದಂಗೇನವುಲ್ಲ. ಬಳ್ಳಿ ಹಬ್ಬಿತ್ತು ಹಬ್ಬಿತ್ತು ಬಳ್ಳಿ ಹಬ್ಬಿತ್ತು ದ ಗಾಡಿ ಬಳ್ಳಿ ತಗ್ಗಿನ್ಯಾಗೆರಡಣ್ಣ ಕೊಟ್ಟಲ್ಲೋ ಯಾವ ದೇಶದು ಹೆಣ್ಣು ತಗ್ಗಿನ್ಯಾಗೆರಡಣ್ಣ ಕೊಟ್ಟಲ್ಲೋ ಯಾವ ದೇಶದು ಹೆಣ್ಣು ಯಾವ ದೇಶದು ಹೆಣ್ಣು ಇವಳು ರಂಗಿಲಾಲ ಕುಂತಳ ಕುದುರಿ ಮ್ಯಾಲ ಮಾಡ್ತಾಳೆ ಡಬುಲ್ಲ ಕುಣದಂಗೇನವುಲ್ಲ ಕುಣದಂಗೇನವುಲ್ಲ ಒಂದಿನ ಹೊರಗಾಲಿಲ್ಲಲ್ಲೋ ಯಾವ ದೇಶದ ಹೆಣ್ಣು ತಣ್ಣಗೊಂದಿನ ಹೊರಗಾಲಿಲ್ಲಲ್ಲೋ ಯಾವ ದೇಶದ ಹೆಣ್ಣು ಯಾವ ದೇಶದ ಹೆಣ್ಣು ಇವಳು ತಂಗಿಲಾಲ ಕುಂತಳ ಕುದುರಿ ಮ್ಯಾಲ ಮಾಡ್ತಾಳೆ ಡಬುಲ್ಲ ಕುಣದಂಗೇನವುಲ್ಲಾ